ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬೆಣಕಲ್ ಗ್ರಾಮದ ವೆಂಕಪ್ಪ ವೀರಪ್ಪ ಇವರು ನಮ್ಮೊಂದಿಗಿದ್ದಾರೆ. ಇವರು ಸುಮಾರು ಒಂದು 15-20 ವರ್ಷಗಳಿಂದ ಈ ಬೀಜೋತ್ಪಾದನೆಯಲ್ಲಿ ತೊಡಕೊಂಡಿದ್ದಾರೆ. ಅಂದರೆ ಈಗ ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ತರಕಾರಿ ಬೆಳೆಗಳಾಗಿರ್ಬೋದು, ಆ ಬೆಳೆಗಳನ್ನು ಬೆಳೆಯಲಿಕ್ಕೆ ಕೆಲವು ಕಂಪನಿಗಳು ಬೀಜಗಳನ್ನು ಒಂದು ಕಡೆ ತಯಾರು ಮಾಡಿಸ್ತಾರೆ, ಉತ್ಪಾದನೆ ಮಾಡಿಸ್ತಾರೆ. ಆ ಬೀಜಗಳನ್ನು ಮಾರುಕಟ್ಟೆಯಲ್ಲಿ ಅದನ್ನು ಚಿಲ್ಲರೆ ವ್ಯಾಪಾರದಲ್ಲಿ ಆಗಿರ್ಬೋದು ಅಥವಾ ಕೆ ಜಿಗಟ್ಟಲೆ ಆಗಿರ್ಬೋದು ಪಾಕೆಟ್ಗಳಲ್ಲಿ ಮಾರಾಟ ಮಾಡ್ತಾರೆ. ಅವುಗಳನ್ನೇ ಮತ್ತೆ ರೈತರು ತೊಗೊಂಡೋಗಿ ತಮ್ಮ ಹೊಲದಲ್ಲಿ ಬೆಳೆದು ಆ ಬೆಳೆಯನ್ನು ಅವರು ಮಾರಾಟ ಮಾಡ್ತಾ ಹೋಗ್ತಾರೆ. ಇದರ ಹಿಂದೆ ಒಂದು ವ್ಯವಸ್ಥೆ ಇದೆ, ಬೀಜೋತ್ಪಾದನೆ ಮಾಡುವಂಥದ್ದೇ ಒಂದು ವ್ಯವಸ್ಥೆ ಇದೆ. ಈ ಬೀಜೋತ್ಪಾದನೆಯು ಸಹಿತ ಕೆಲವು ಭಾಗದಲ್ಲಿ ಈಗ ಹೆಚ್ಚು ಹೆಚ್ಚು ನಡೀತಾ ಇದೆ. ಇದು ಅವರಿಗೆ ಲಾಭದಾಯಕವಾಗಿದೆಯೋ ಅಥವಾ ಅವರ ಜೀವನದಲ್ಲಿ ಸುಧಾರಣೆಯನ್ನು ತಂದಿದೆಯೋ ಇಲ್ಲೋ, ಈ ಎಲ್ಲ ಬಗ್ಗೆ ನಮ್ಮ ವೆಂಕಪ್ಪ ವೀರಪ್ಪ ಅವರನ್ನ ಮಾತಾಡಿಸೋಣ, ಅವರ ಅನುಭವಗಳನ್ನು ಕೇಳೋಣ. ನಮಸ್ಕಾರ ವೆಂಕಪ್ಪ. ನಮಸ್ಕಾರ ವೆಂಕಪ್ಪ ಅವರೇ. ಈಗ ನಿಮ್ಮ ಊರು ಸ್ವಂತ ಬೆಣಕಲ್? ಬೆಣಕಲ್. ನೀವು ಹುಟ್ಟಿ ಬೆಳೆದುದೆಲ್ಲ ಬೆಣಕಲ್. ನಿಮ್ದು ಎಷ್ಟು ಎಕರೆ ಜಮೀನೆಲ್ಲ ಇದೆ? ನಮ್ದು ಸ್ವಲ್ಪ ಸರಣ ಒಂದು 10 ಎಕರೆ ಜಮೀನು ರೀ. 4 ಮಂದಿ ಅಣ್ತಮ್ಮಳು. ನೀವು 4 ಮಂದಿ ಅಣ್ತಮ್ಮಳು ಅಣ್ತಮ್ಮಂದ್ರಿ? ಈಗ ಅದರ ನಾವೆಲ್ಲ ಡಿವೈಡ್ ಮಾಡಿ ಮುಂಚೆ 2.5 ಎಕರೆ ಮಾತ್ರ. ಈಗ ನಿಮ್ದೆಲ್ಲ ಅವಿಭಕ್ತ ಕುಟುಂಬನ ಎಲ್ಲ ಬೇರೆ ಬೇರೆ ಬೇರೆ ಬೇರೆ ಆಯ್ತು. ಎಷ್ಟು ವರ್ಷ ಆಯ್ತು ಎಲ್ಲ? ಒಂದು 4 ವರ್ಷ ಆದ್ರೆ ಬೇರೆ. 4 ವರ್ಷ ಆಯ್ತು. ಈಗ ನಿಮ್ಮ ಪಾಲಿಗೆ 8 ಎಕರೆ ಭೂಮಿ ಬಂದಿದೆ? ನಮ್ಮ ಪಾಲಿಗೆ 2.5 ಎಕರೆ ಮಾತ್ರ. ಹಾಂ, 2.5 ಎಕರೆ ಭೂಮಿ ಬಂದಿದೆ. ಏನೇನು ಮಾಡ್ತೀರಿ ನಿಮ್ಮ ಹೊಲದಲ್ಲೆಲ್ಲ? ನಾವು ನೋಡಿ ಸರ, ನಾವು ಏನಾರು ಹೆಚ್ಚು ಕಮ್ಮಿ 2 ಎಕರೆಗೆ ಏನಾರು ನಾವು ಕೃಷಿ ಬೆಳಿಬೇಕಂದ್ರೆ ನಮ್ಮಲ್ಲಿ ಆಗಬಾರ್ದು, ನೀರಿಲ್ಲ. ನಾವೇನೋ ಸ್ವಲ್ಪ ಒಂದು ನೀನು ಅವು ದೊಡ್ಡ ನೀರು ಇತ್ತು ಹೋಗ್ಬಿಟ್ಟು. ಈಗ ಅವು ದೊಡ್ಡ ನೀರು ಇತ್ತಂದ್ರೆ ಏನಿತ್ತು, ಹೊಳೆ ಇತ್ತ, ಕೆರೆ ಇಲ್ಲ? ಬೋರ ಅನುಮಾನ ಇತ್ತು ನೀರು. ಅವಾಗ ನಿಮ್ಗೆ ಬೋರ್ ಹಾಕ್ಸಿದ್ರಿ? ಬೋರ್ ಹಾಕ್ಸಿವಿ. ಈಗೆಲ್ಲ ಈ ಮಳೆಯಿಂದ ಮಳೆಗಾಲಕ್ಕೆಲ್ಲ ಬೋರ್ನೆಲ್ಲ ಆಗ್ಬಿಡು. ಹೌದಾ? ಒಂದು ದಿನ ನೀರು ಬರ್ತದೆ, 1 ಇಂಚ್ನಾಗ ನಮ್ಗೇನು ಲಾಭಿಲ್ಲ. ಹಾಗಾಗಿ ನಾವು ಶೀಟ್ಸ್ ತಗೊಂಡು ನಾವು ಏನಾದ್ರು ಡ್ರಿಪ್ ಮಾಡ್ಕೊಂಡು ಹನಿ ನೀರು ಮಾಡ್ಕೊಂಡು ಒಂದು ತಪ್ಪತ್ತಿಗೆ 10 ಗುಂಟೆ ಮಾಡ್ಕೊಂಡು ತಗೊಂಡು ಸೀಡ್ಸ್ ಮಾಡ್ತಾ ಇದ್ದೀವಿ. ಸೀಡ್ಸ್ ಮಾಡೋದು ಕೃಷಿ ಬಿಟ್ಬಿಟ್ರೆ ನಿಮ್ಮ ಕೃಷಿ ನೀರು ಇಲ್ಕೊಂಡ್ಬಿಟ್ಬಿಟ್ವಿ. ಈ ಮಳೆಗಾಲಕ್ಕೆ ಹಾಕು, ಇಂಥ ಮಳೆಗಾಲಕ್ಕೆ ಏನೋ ಆಗೋಲ್ಲ. ನಿಮಗೆ ಊಟಕ್ಕೆ ಏನು ಬೇಕು ಬೇಡ ಅಷ್ಟು ಮನೆ ಪೂರ್ತಿ ಸ್ವಲ್ಪ ಮಾಡ್ಕೊಂಡಿರ್ತದೆ, ಅಥವಾ ಮಳೆ ಆದರೆ ಆಗಿರ್ತ, ಇಲ್ಲಾಂದ್ರೆ ಸ್ವಲ್ಪ ಕೊಂಡ ಊಟ ಮಾಡೋದು. ಹೌದಾ? ಅಂದರೆ ಈಗ ನೀವು ಬೆಳೆ ಬೆಳೆಯೋದನ್ನು ಬಿಟ್ಟಿದ್ದೀರಿ, ಸೀಡ್ಸ್ ಮಾಡ್ತಾ ಇದ್ರಿ ಈಗ? ಈಗ ಸೀಡ್ಸ್ ಮಾಡ್ತೀವಿ, ನೀವು ಅದನ್ನು ಮಾಡ್ತಿದ್ವಿ, ನೀರು ಇಲ್ದಕ್ಕೆ ಮಾಡಕತ್ತೀವಿ ಈಗ. ನೀರಿಲ್ಲದಕ್ಕೆ ಇದು ಮಾಡ್ತೀವಿ. ನೀರಿಲ್ಲ ಅನಿವಾರ್ಯ. ನಾವು ಏನಾರು ಮಾಡ್ಬೇಕಂದ್ರೆ ಬೇಸಿಗೆ ಮಾಡ್ಬೇಕಂದ್ರೆ ನೀರಿಲ್ಲ, ಮಳೆಗಾಲಕ್ಕೆ ಮಾಡ್ಬೇಕಾದ್ರೆ ಯಾವ ಮಳೆಗಾಲ 15-20 ವರ್ಷ ಆಯ್ತು ಮಳೆಗಾಲ ಅಂತ ಇಲ್ಲ, ಈ ವರ್ಷ ಚಲ್ಲ. ಇದೇ ಹನಿ ನೀರಾವರಿಯನ್ನು ನಿಮ್ಮ ಬೆಳಗ್ಗೆ ಮೊದಲು ಮಾಡ್ಬೋದಿತ್ತಲ್ವಾ? ಬೆಳಗ್ಗೆ ಮಾಡ್ಬೇಕಾದ್ರೆ ನಮ್ಗೆ ಅಷ್ಟು ಲಾಭ ಸಿಗೋದಲ್ರಿ. ಅದು ಕೈಗೆಡ್ಡಿ ಮಾಡಿದ್ರೆ ಕೈಗೆಡ್ಡಿ ಲಾಭ ಇಲ್ಲ. ಮೆಕ್ಕೆಜೋಳ ಮಾಡಿದ್ರೆ ದೊಡ್ಡ ನೀರು ಬೇಕು, ಶೇಂಗಾ ಮಾಡಿದ್ರೆ ದೊಡ್ಡ ನೀರು ಬೇಕು. 10 ಗುಂಟೆಗೆ ನಾವು ಏನಾರು ಮಾಡ್ಕೊಂಡು 2 ಲಕ್ಷಗಟ್ಟಲೆ 8 ರೇಟ್ ಲಾಭ ಸಿಗುತ್ತೆ. ಎಕರೆ ನಾವು ಖರ್ಚು ಮಾಡಿದ್ವಿ ಅಂದ್ರೆ 4 ಲಕ್ಷ ರೂಪಾಯಿ ಆದ್ರೆ ನಮ್ಗೆ ಸಿಗೋದು 1 ಲಕ್ಷ ರೂಪಾಯಿ. ಅದು 4 ಲಕ್ಷ ರೂಪಾಯಿ ಬೆಳೆ ಬಂದ್ರೆ ಇಲ್ಲಾಂದ್ರೆ 10-20, ಅದು ಇಲ್ಲಾಂದ್ರೆ ಅದು ಇಲ್ಲ. ಯಾವ್ದಾದ್ರು ರೋಗ ಬಂತಂದ್ರೆ ಅದು ಇಲ್ಲ. ಅಂದ್ರೆ ಈಗ ನಿಮ್ಮ ಭೂಮಿಯಲ್ಲಿ ನೀರು ಕಡಿಮೆ ಆಗಿದೆ, ನೀರು ಕಮ್ಮಿ, ಹಂಗಾಗಿ ಈಗ ನೀವು ಸೀಡ್ಸ್ ಮಾಡೋದಕ್ಕೆ ಬಂದಿದ್ದೀರಿ. ಇದು ಈ ಆಲೋಚನೆ ಎಷ್ಟು ವರ್ಷಗಳಿಂದ ಬಂತು? ಇದು ಆಲೋಚನೆ ಸ್ವಲ್ಪ ಹೆಚ್ಚಕಮ್ಮಿ ಒಂದು 20-25 ವರ್ಷದ ಐತ್ರಿ ನಡೆದಿಲ್ಲಿದೆ. ನಾವು ಮಾಡೋಕ್ಕೆ ಒಂದು 15-16 ವರ್ಷ ಆಯ್ತು. 15-16 ವರ್ಷ ಆಯ್ತು. ಈಗ 15-16 ವರ್ಷದಲ್ಲಿ ಈ ಸೀಡ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರಲ್ಲ ಆರಂಭದಲ್ಲಿ, ನಿಮಗೆ ಇದು ಯಾವ ರೀತಿ ಪರಿಚಯ ಆಯಿತು? ಅದರೇ ಸರ್, ಈ ಕಂಪ್ನಿಯವ್ರು ಬಂದು ಅವ್ರು ಪರಿಚಯ ಮಾಡಿದ್ರು. ಇಲ್ಲೇ ಬಂದ್ರು, ಮಾಡ್ತಾರೆ ಎಲ್ಲ ಮಾಡಿ ಎಲ್ಲ ಹೇಳಿಕೊಟ್ರು, ಎಲ್ಲ ಮಾಡಿದ್ರು. ಅವ್ರು ಇಲ್ಲೇ ಕೊಪ್ಪಳನ ಐತೆ, ಕೊಪ್ಪಳನ ಕಂಪ್ನಿ ಮಾಡಿರ. ಅವರೆಲ್ಲ ಬೀಜ ಹೋಯ್ತಾರೆ, ನಮ್ಗೆ ಬೇಡ ಅಂದ್ರೆ ನಮ್ಗೆ ಒಂದು ಬೀಜ ಎಷ್ಟು ಕೊಟ್ಟಿದ್ರು ಅಷ್ಟು ನಮ್ಗೆ ಏನೋ ರೊಕ್ಕ ಕೊಟ್ಟಿರ್ತಾರೆ, ಅಡ್ವಾನ್ಸು ಜೀವನಕ್ಕಂತೂ ಬೇಕು, ಮುಂಗಡ ಕೊಟ್ಟಿರ್ತಾರೆ. ಆ ಬೀಜ ತಂದು ಆಮೇಲೆ ಮುರಿದು ಕೊಡ್ತಾರೆ, ಉಳಿದ್ರು ಕೊಡ್ತಾರೆ, ಉಳಿದ್ರಂತೆ ಮತ್ತೆ ಮುಂದೆ ಬೀಜ ಕೊಡೋಕೆ ಮತ್ತೆ ಸಿಸ್ಕೊಂಬರೋದು ಮಾಡೋಕ್ಕಿಂತ ಹೋಗೋದು. ಈಗ ಸೀಡ್ಸ್ ಮಾಡೋದು ಏನೇನು ಅಲ್ಲಿ ಕ್ರಮಗಳಿರ್ತದೆ, ಏನೇನು ಮಾಡ್ತೀರಿ ಸ್ಟಾರ್ಟಿಂಗ್ ಎಲ್ಲ? ಸ್ಟಾರ್ಟಿಂಗ್ ಏನು ಮಾಡ್ತೀವಿ, ಮೊದಲು ಗೊಬ್ಬರ ಹಾಕಿ ಸೊಪ್ಪು ಫಲವತ್ತು ಮಾಡ್ಕೊಂತೀವಿ. ಸರ್ಕಾರಿ ಗೊಬ್ಬರ ತಿಪ್ಪಿ ಗೊಬ್ಬರ ಒಂದು ಗಾಡಿ ಹಾಕಿರ್ತೀವಿ, ಸರ್ಕ ಗೊಬ್ಬರ ಹಾಕಿರ್ತೀವಿ. ಆಮೇಲೆ ಒಂದು ಬೋದು ಮಾಡಿ ಶೀಟ್ ಹಾಕಿರ್ತೀವಿ, ಗೊಬ್ಬರ ಮುಚ್ಚಿ ಶೀಟ್ ಹಾಕ್ತೀವಿ, ಗೊಬ್ಬರ ಮುಚ್ಚುತ್ತೆ, ಗೊಬ್ಬರ ಮುಚ್ಚುತ್ತೀವಿ. ಆಮೇಲೆ ಒಂದು 10 ಗುಂಟೆ ಕಡ್ಮೆ ಮಾಡ್ಕೊಂಡ್ರಿ, 10 ಗುಂಟೆ ಪೀಕ್ ಆದ ಆಟ ಬಂದು ಮತ್ತೆ ಒಂದು 10 ಗುಂಟೆ ತಯಾರು ಮಾಡ್ಕೊಂಡು ನೀರಿನ ಸಲುವಾಗಿ. ಈಗ ಯಾವ್ಯಾವ ಬೆಳೆಗಳ ಬೀಜಗಳನ್ನ ಹೆಚ್ಚು ಉತ್ಪಾದನೆ ಮಾಡ್ತೀರಿ ನಿಮ್ಮಲ್ಲಿ? ನಮ್ಮಲ್ಲಿ ಚಿಲ್ಲಿ ಬೀಜ, ಕಲ್ಲಂಗಡಿ, ಟೊಮೆಟೊ, ಮೆಣಸಿನಕಾಯಿ, ಬೀಜನ ತೆಗಿಯೋದು. ಬೀಜ ತೆಗಿತೀವಿ, ಮೆಣಸಿನಕಾಯಿ ಬೀಜ, ಬೀಜ ಮತ್ತೆ ಕಲ್ಲಂಗಡಿ ಬೀಜ, ಕಲ್ಲಂಗಡಿ ಬೀಜ ತೆಗಿಲಿಕ್ಕೆ, ಟೊಮೆಟೊ ಬೀಜ ಮತ್ತೆ ಕುಂಬಳ ಆಗಲ್ಲ, ಕುಂಬಳ ಆಲ. ಇದಿಷ್ಟು ಒಟ್ಟೊಟ್ಟಿಗೆ ಶುರು ಮಾಡ್ತೀರಾ ಅಥವಾ ಒಂದಾದ್ರೆ ಒಂದೊಂದು ಒಂದೊಂದು ಮಾಡಿದ್ರೆ? ಒಂದು ಮುಗಿದ್ರೆ ಒಂದು ಮಾಡೋದು, ಒಂದು ಮೆಣಸು ಮುಗಿತಾರೆ ಟೊಮೆಟೊ. ಆಗ ಹಿಂದೂ ಮುಂದೆ ಹಿಂದೂ ಮುಂದೆ ಮಡ್ಕೊಂತ ಹೋಗೋದು. ಈಗ ಚಿಲ್ಲಿ ಬೀಜ ಮಾಡಲಿಕ್ಕೆ ಶುರು ಮಾಡ್ತೀರ ಅಂತ ಇಟ್ಕೊಳ್ಳಿ, ಆ ಬೀಜವನ್ನು ಎಲ್ಲಿಂದ ಆಯ್ಕೆ ಮಾಡ್ತೀರಿ? ಕಂಪ್ನಿ ಕೊಡ್ತದ ಅಥವಾ ನೀವು ಎಲ್ಲಾದ್ರೂ? ಇಲ್ಲ ಇಲ್ಲ ಇಲ್ಲ, ಕಂಪ್ನಿಯವರು ಕೊಡ್ತಾರೆ. ಕಂಪ್ನಿಯವರು ಕಂಪ್ನಿಯವರು ಅವರ ಬೆಳೆಸಿ ಅವರಿಗೆ ಕೊಡ್ತಾರೆ. ಈಗ ನೀವು ಬೆಳೆಯನ್ನು ಬೆಳೆಯೋ ಟೈಮಲ್ಲಿ ನೀವು ಬೆಳೆ ಮಾರಾಟ ಮಾಡೋಕ್ಕೆ ಬೆಳೆದ್ರೂ ಈ ಬೆಳೆಗಳಿಗೆ ರೋಗ ರುಜಿನಗಳು ಸಾಮಾನ್ಯವಾಗಿ ಬಂದೇ ಬರ್ತವೆ, ಅಥವಾ ಅವರೇನಾದರೂ ವಿಶೇಷವಾಗಿ ಬೀಜ ಸಂಸ್ಕಾರ ಮಾಡಿದಂಥ ಬೀಜಗಳನ್ನು ಕೊಡ್ತಾರ, ರೋಗ ರುಜಿನಗಳು ಬರದಂತೆ ಇರೋದಂಥ ಬೀಜಗಳೇನಾದರೂ ಕೊಡ್ತಾರಾ, ಹೇಗೆ ಅದು? ಇಲ್ಲ, ರೋಗ ರುಚಿ ಬರದಂಥದ್ದೇನು ಅವ್ರು ಕಾಮನ್ ಕೊಡ್ತಾರೆ, ಸಾಮಾನ್ಯವಾಗಿ ಕೊಡ್ತಾರೆ ಕೊಡ್ತಾರೆ. ಆಮೇಲೆ ಕಾಮನ್ ರೋಗ ಬರೋದ ಬರೋದ್ರ ಬರ್ತವೆ. ಅವ್ರೇನು ಅದೇನು ಬೀಜ ಉತ್ಪಾದನೆ ನಮ್ಗೆ ಹೆಂಗೆ ಕೊಡ್ತಾರಲ್ಲ, ಅದು ಕೊಟ್ಟರು ರೋಗ ಬರ್ತಾ ಹೆಂಗೆ ಮಾಡಿದ್ರೆ ಒಟ್ಟು ರೋಗ. ಏನು ಒಪ್ಪಂದ ಆಗಿರುತ್ತೆ ನಿಮ್ಮಿಬ್ಬರ ನಡುವೆ? ಅವ್ರ ನಮ್ಮನ್ನ ಅವ್ರ ನಮ್ಮನ್ನ ಏನು ರೀ, ಮತ್ತೆ ಅವ್ರು ಕೊಟ್ಟಿರ್ತಾರೆ, ಒಟ್ಟು ಇಂದ ಮಿಸ್ತ್ರಿ ಬಿಟ್ಟಿರ್ತಾರೆ, ಇಂಥ ದೇಡಿ ಇಂಥ ವಡಿ ಅಂತ ಎಣ್ಣೆ ಹೊಡಿ ಅಂದಿರ್ತಾರೆ. ಕೃಷಿ ಅದಕ್ಕೆಲ್ಲ ಏನೇನು ಬೇಕು ಖರ್ಚು ಅವ್ರು ಕೊಡ್ತಾರಾ ನೀವು? ಏನು ನಾವು ಕೊಡ್ತೀವಿ. ಅಂದರೆ ನೀವೇನು ಈಗ ಮೆಣಸಿನಕಾಯಿ ಬೀಜ ಆಗಿರ್ಬೋದು, ಟೊಮೊಟೊ ಬೀಜ ಆಗಿರ್ಬೋದು, ಅವುಗಳ ಬೆಲೆ ನಿರ್ಧಾರ ಯಾರು ಮಾಡ್ತಾರೆ? ನೀವು ನಿರ್ಧಾರ ಮಾಡ್ತೀರಾ, ಅವ್ರು ನಿರ್ಧಾರ ಮಾಡ್ತಾರೆ? ಅವರು ನಾವು ಮಾತಾಡಿ ನಿರ್ಧಾರ ಮಾಡಿರ್ತೀವಿ. ಒಂದು ವೇಳೆ ನಿಮ್ಮ ಖರ್ಚು ವೆಚ್ಚಗಳು ಜಾಸ್ತಿ ಆಗಿತ್ತು, ಜಾಸ್ತಿ ಆಗಿತ್ತು ಅಂದ್ರೆ ಅದನ್ನ ಸ್ವಲ್ಪ ಹೇಳ್ತು, ನಾವು ಹೇಳಿದ್ರು ಮರಿ ಅವ್ರು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಬಿಟ್ಟಿರ್ತಾರೆ. ನಮ್ಮ ದೊಡ್ಡದು ಅವ್ರಿಗೆ ಏನು, ನಮ್ಮ ಮುಂದೆ ಅವ್ರಿಗೆ ಲಾಭ ಆಗಿರ್ಬೋದು, ನಮ್ಮ ರೈತರಿಗೆ ಲಾಭ ಇಲ್ಲ. ಇನ್ನು ನಾವು ಅಲ್ಲೆಲ್ಲ ಹೊರದೇಶಕ್ಕೆ ಹೋಗಿ ದೂರ ಹೋಗೋದು ಬೀಜ, ಇಲ್ಲಿ ಸಾಮಾನ್ಯ ಇಲ್ಲಿ ಇಲ್ಲಿ ಮರಗಳು, ಅವರು ಹೌದು ಹೊರದೇಶಕ್ಕೆ ಹೋಗೋದದು. ಅವರು ಸ್ವಲ್ಪ ಹೆಚ್ಚುಕೊಮ್ಮು ಅವ್ರಿಗೆ ಎಷ್ಟಪ್ಪ ಅಂದ್ರೆ ಒಂದು ರೂಪಾಯಿ ಅವರಿಗೆ ಲಾಭ, ಒಂದು ರೂಪಾಯಿದಾಗ ನಮಗೆ ಬರೋದು ನಾಲ್ಕಾಣೆ ಕೊಡ್ತಾರೆ ಅವರು, ಹನ್ನೆರಡನೇ ಅವರಿಗೆ. ಅವ್ರು ಅಲ್ಲೇ ಮತ್ತೀಗ ಅವ್ನು ನಮಗೆ ಬೀಜ ಮಾಡಿದ್ವಿ ಅಂದ್ರೆ ನಮಗೆ ಮಾರೋರು ಯಾರು ಅನ್ನ, ಇಲ್ಲಿ ಇಲ್ಲಾರ ಮಾರತ್ತೋ, ನಾವೆಲ್ಲರ ಕೆಜಿ ಗಟ್ಟಲೆ ಮಾರೋಣ, ಯಾರು ತಗೋಣ ಹೋಗೋ ಕಂಪ್ನಿಗೆ ಹೋಗು. ಅವರಲ್ಲೆಲ್ಲ ಅವರು ಸಲಬಳಗಿರ್ತಾರೆ, ಅವ್ರು ತಗೊಂಡು ಹೋಗ್ತಾರೆ, ತಗೊಂಡೋಗಿ ಅವ್ರು ಪ್ಯಾಕಿಂಗ್ ಮಾಡ್ತಾರೋ ಹೆಂಗೆ ಮಾಡ್ತಾರೆ ಮುಂದೆ ಅಲ್ಲಿ ಏನಾಗತ್ತೆ. ನಮಗೆ ಕೊಡೋದು ಒಂದು ಕ್ವಿಂಟಲ್ ಮೆಣಸಿನ ಚಿಲ್ಲಿ ಬೀಜಕ್ಕೆ ಒಂದು 4.5 ಲಕ್ಷ ರೂಪಾಯಿ ರೇಟ್. 4.5 ಲಕ್ಷ ರೂಪಾಯಿ ಒಂದು ಕ್ವಿಂಟಲ್, ಒಂದು ಕ್ವಿಂಟಲ್ ಚಿಲ್ಲಿ ಬೀಜ. ಚಿಲ್ಲಿ ಬೀಜ 4.5 ಲಕ್ಷ ರೂಪಾಯಿ. ಈಗ ನೀವು ಒಂದು ಕ್ವಿಂಟಲ್ ಮೆಣಸಿನ ಬೀಜ ಉತ್ಪಾದನೆ ಮಾಡಬೇಕಂದ್ರೆ ಎಷ್ಟು ಎಕರೆ ಬಿತ್ತನೆ ಮಾಡ್ಕೊಳ್ತೀರಿ ನೀವೆಲ್ಲ? ನಾವು 10 ಗುಂಟೆ ಮಾಡ್ಕೊಂಡು. 10 ಗುಂಟೆ 10 ಗುಂಟೆದಾಗ ಒಂದು ಕ್ವಿಂಟಲ್ ಬೀಜ ಬರುತ್ತೆ. ಒಂದು ಕ್ವಿಂಟಲ್ ಬರೋದು ಪ್ರತಿ ಅದು ಏನೋ ಬಲ ಇತ್ತು ಚಲೋ ಇಳುವರಿ ಬಂತು ಒಂದು, ಇಲ್ಲ 60, 70, 75, 30 ಅಷ್ಟೇ ಬರೋದು. ಇಷ್ಟು ಸಾರನ್ ಸಾರ್ ಒಂದು ಕ್ವಿಂಟಲ್ ಯಾವನ್ನು ಯಾವ ಮನೆ ಬಂತ ಬರ್ತೀವಿ, ಯಾವಾಗ ಬರೋದು ಒಂದು ಬರ್ಬೋದು, ತೆಗ್ದೀವಿ ನಾವು, ಆದರೂ ಸ್ವಲ್ಪ ಹೆಚ್ಚು ಕಮ್ಮು ಕ್ವಿಂಟಲ್ ಒಳಗೆ. ಈಗ ಒಂದು ಕ್ವಿಂಟಲ್ಗೆ 4.5 ಲಕ್ಷ ರೂಪಾಯಿ ದುಡಿತೀರಿ ಅಂತ ಹೇಳ್ತೀರಿ, ನಿಮ್ಮ ಖರ್ಚು ವೆಚ್ಚಗಳು ಏನಿರ್ತದೆ ಇಲ್ಲಿ, ಏನೇನಿರ್ತದೆ ಖರ್ಚು ವೆಚ್ಚಗಳು? ಒಂದು 70-80 ಸಾವಿರ ರೂಪಾಯಿ ಆಳಿಂದು ಲೇವರ್ ಚಿಲ್ಲಿ ಆಳಿನ ಖರ್ಚು. ಆಳ ಅಷ್ಟು ಬೇಕಾಗ್ತದೆ? ಏನೇನು ಕೆಲಸ ಇರ್ತದೆ? ಅದೇನು ಒಂದು ಕಿಟ್ ಪೌಡ್ರ್ ಕೊಡ್ಬೇಕಲ್ಲ, ಗಂಡು ಹೆಣ್ಣು ಇದು ಮಾಡೋದು, ಗಂಡು ಒಂದು 6 ಸಾಲ ಸಿಗ್ತೀವಿ ಅಂದ್ರೆ ಹೆಣ್ಣು 15 ಸಾಲ ಸಿಗ್ತದೆ, ಆ ಪೌಡ್ರ್ ತೆಗೆದು ಈಗ ಎಣ್ಣೆ ಕೊಡೋದು, ಅದನ್ನ ಆಮೇಲೆ ಏನು ಮಾಡೋದು ಪೌಡ್ರ್ ಕೊಡೋದು, ಆಮೇಲೆ ಕಿತ್ ಕಿತ್ತು ಮುಂಚೆ ಲೇವರ್ ಒಂದು 10 ಗುಂಟೆ ಇತ್ತಂದ್ರೆ ಅದಕ್ಕೆ 30 ಮಂದಿ ಬೇಕು ಲೇವರ್, ಆ ಥರ ಒಂದು ತಿಂಗಳು ಮಾಡಬೇಕು ನಾವು. ಏನು ಕೆಲಸ ಮಾಡ್ತಾರಂದ್ರೆ ನೀವು ಅದರಲ್ಲಿ? ಅದರಲ್ಲಿ ಅದರಲ್ಲಿ ಏನಿಲ್ಲ, ನಮ್ಗೆ ಕೇಳ್ತಾರೆ ಮುಗ್ಗಿ ಹೆರ್ಕೊಳ್ಳೋದು, ಆಮೇಲೆ ರಾತ್ರಿ ಅದನ್ನ ಕಿತ್ತು ಪೌಡ್ರ್ ಮಾಡಿಸ್ತೀವಿ, ಬೆಳಗ್ಗೆ ಅವ್ರ ಕೈಗೆ ಒಂದು ಬೂಸು ಕೊಟ್ಟಿರ್ತೀವಿ, ಆ ಬೂಸ್ನಾಗ ಗೆದ್ದಾಗ ಅದನ್ನ ಮುಗ್ಗಿ ಕೇಳೋದು ಕೊಡೋದು. ಆಮೇಲೆ ಏನಾಗತ್ತೆ, ಈ ಗಂಡು ಏನಿರ್ತು ನೋಡ್ರಿ, ಗಂಡು ಇರ್ತಲ್ಲ ಆ ಗಂಡಿನ ಥರ ಅದು ಹೆಣ್ಣಾಗ್ಬೇಕು ನಾಳೆ ಕಾಯಿ, ಅದು ಮುಂದೆ ನಮ್ಮ ರೈತರಿಗೆ ಮಾರಾಡೋಕೆ ಕಮರ್ಸಲ್ ಮಾಡಿ ಮಾರೋಕೆ ಅವ್ರಿಗೆ ಉತ್ಪಾದನೆ ಭಾಳ ಆಗತ್ತದೆ. ಈಗೇನಿಲ್ಲ, ನಮ್ಮ ದೊಡ್ಡ ರೈತರಿಗೆ ಸಹಾಯ ಆಗೋದು. ಈಗ ಇದು ಗಂಡು ಬೀಜ ಇದು ಹೆಣ್ಣು ಬೀಜ ಅಥವಾ ಇದು ಗಂಡು ಗಿಡ ಇದು ಹೆಣ್ಣು ಗಿಡ ಅಂತ ಹೇಗೆ ನಿರ್ಧಾರ ಮಾಡ್ತೀರಿ? ಗೊತ್ತಾಗುತ್ತೆ, ಹೆಣ್ಣಿನ ಕುಲ ಬೇರೆ ಗಂಡಿನ ಕುಲ ಬೇರೆ, ಅದು ಗೊತ್ತಾಗಬೇಕು. ಅದು ಏನು ಮಾಡ್ತಾರೆ, ಬೆಳೆ ಅದು ಗಿಡ ಯಾವುದು ಗಂಡು ಹೆಣ್ಣು ಕಿಲೋಮೀಟರ್ ಇರುತ್ತೆ. ಹೌದಾ ಸರ್. ಈಗ ಸಾಮಾನ್ಯವಾಗಿ ಪರಾಗಸ್ಪರ್ಶ ಅಂತ ಏನೋ ಹೊರಗಡೆ ನ್ಯಾಚುರಲ್ ಅಲ್ಲಿ ಆಗೋದು, ಸಹಜವಾಗಿ ಆಗೋದು ಹೊರಗಡೆ ಪರಾಗಸ್ಪರ್ಶದಿಂದ ಆಗ್ತದೆ. ಈ ಜೇನುನೊಣಗಳು ಪತಂಗಗಳು ಆಗಿರ್ಬೋದು, ಈ ಬೇರೆ ಬೇರೆ ದುಂಬಿಗಳು ಇವೆಲ್ಲವೂ ಸಹಿತ ಈ ಕೆಲಸವನ್ನು ಮಾಡ್ತಾರೆ. ಇದು ಇಲ್ಲಿ ಮನುಷ್ಯ ಮಾಡ್ಬೇಕು, ಇದರ ಮನುಷ್ಯ ಮಾಡ್ತಾರೆ. ಅದು ಯಾವ ತರ ಮಾಡಿದ್ರಿ? ಒಂದು ಚಿ ಗಿಡ ನಾಟಿ ಮಾಡಿದ್ವಿ ಅಂದ್ರೆ 3 ತಿಂಗಳ ಮಟ್ಟ ನಾವು ಬಹಳ ಫಲವತ್ತು ಮಾಡಿ ಅದನ್ನ ಜೋಪಾನ ಮಾಡಬೇಕು. 3 ತಿಂಗಳವರೆಗೂ ಮೂರು ತಿಂಗಳು ಬೆಳೆಸು. 3 ತಿಂಗಳಿಗೆ ಯಾವ ಎಣ್ಣೆ ಹೊಡಿಬೇಕು, ಏನು ರೋಗ ಬರ್ದಂತ ಕಾಯ್ಕೊಂಡು ಅದಕ್ಕೆ ಮ್ಯಾಲ ಮೆಸ್ ಹಾಕಿ ಅರಿವಿ ಹಾಕಿ ಒಳಗೆ ಮಾಡೋದು ಪೂರಾ ಸುತ್ತಲೂ ಸಹಿತ ಅದಕ್ಕೆ ಮಾಡ್ಕೊಂಡು. ಅದು ಇಲ್ಲ ಮತ್ತೆ ಬ್ಯಾಕ್ಟೀರಿಯಾಗಳು ಬರಬಾರ್ದು ಹೊರಗಡೆ, ಯಾವ್ದಕ್ಕೂ ಬರ ಯಾವಾದ್ರೂ ನೀವು ಹೇಳಿದಂಥ ದುಂಬಿಗಳು ಬಂದು ಇದು ಈ ಗಂಡಿ ಮುಟ್ಟಿ ಎಣ್ಣೆ ಕುಂತ್ಕೊಂತ ರೌಟ್ ಆಗತ್ತದೆ. ಹೌದಾ? ಅದ್ಮೇಲೆ ಇನ್ಮೇ ಐತೆ ಅಂದ್ರೆ ಅದು ಪ್ಲಾಟ್ ಬೆಳಗತ್ತೆ ಕೊಡ್ರ ಹಂಗೆ ಆಗ್ಬಾರ್ದಂತಂದು ನಾವೆಲ್ಲ ಪದ್ರಿ ಹಚ್ಚಿ ಅದು 100,000 ಗಟ್ಟಲೆ ಖರ್ಚು ಮಾಡಿ ನೆಟ್ಟು ಬಡಿಸಿ ಬಂದು ಕೆಬ್ಬಣದ್ದು ಅದ್ರಾಗ ಎಲ್ಲ ಪದ್ರಿ ಹಾಕೋದು ಮಾಡೋದು. ಬೇಡಪ್ಪ ನಾವು ನಾಡೋದ್ರೆ ಅದ್ರ ಸಂಬಂಧ ನಾವು ಕಟ್ಟಿಗೆ ನಡೆ ಹಾಕ್ಯಂದು ಮೆಸ್ ಹಾಕ್ಯಂದು 10 ಗುಂಟೆ ಮುಚ್ಕೊಂತ ಬಂದು ಯಾರು ಬಂದ್ರು ಬಿಡ ನಾವು ರೈತರಾಟ ಲೇವರು ನಾವು ಒಟ್ಟು ಬಾಳೆ ಮಾಡಬೇಕು ಅದ್ರಾಗ ಪದ್ರಿ ಹಾಕ್ಯಂದು ಒಳಗಿರೋದು ಆ ಥರ ಮಾಡಿ. ಈಗ 3 ತಿಂಗಳಾದ ಮೇಲೆ ಮೊಗ್ಗು ಬಿಟ್ಟಾಗ ಕೆಲಸ ಶುರು ಆಗ್ತದ? ಮೂರು ತಿಂಗಳ ಮಟನ ಹೂ ಮೊಗ್ಗು ಬಿಟ್ಟಿರ್ತ, ಹೂವಿನ ಮೊಗ್ಗು ಇರ್ತಲ್ಲ, ಮೊಗ್ಗು ಒಂದ್ ತಿಂಗಳ ಆಗುತ್ತೆ ಚಲೋ ಆಗತ್ತ ಬಿಡ. ನಾವ್ ಒಂದ್ ತಿಂಗಳಿಂದ ಶುರು ಆಗ್ತದ, ಅದನ್ನ ಹರಿಕಂತ ಹೋಗ್ಬಿಡ. ನಾವು ಮೂರ್ ತಿಂಗಳ ಮಟ ಅದನ್ನ ಹರಿಬೇಕು, ಅದನ್ನ ಮೊಗ್ಗು ಹರಿಬೇಕು. ಆಮೇಲೆ ಜಗ್ ಗಿಡ ಫಲವ ಯಾವ್ದು, ಗಂಡಿನ ಮೊಗ್ಗೋ ಹೆಣ್ಣಿನ ಎರಡು ಹರಿದು ಎರಡು ಹರಿದು ಆಮೇಲೆ ಹೊಂದ್ ಬಿಡ್ತೀರ? ಅದು ಮೂರ್ ತಿಂಗಳ ಆದ್ಮೇಲೆ ಮೂರ್ ತಿಂಗಳ ಮಟ ಅವನ್ನ ಹರ್ಕಂತ ಹೋಗೋದು ನಾವು. ಅದೇನ್ ಒಂದ್ ತಿಂಗಳ ಚಲೋ ಆಗತ್ತ ಅದು ಬಿಡಕ, ಅದು ಇರಬಾರ್ದು, ಅದು ಅದು ಬೇಕಾಗಿಲ್ಲ. ಅದು ಅಂತ ತೆಗೆದು ಬಿಡೋದು, ತೆಗೆದು ಗಿಡ ಗ್ರೀ ಫಲವತ್ತಾದಾಗ ಅದನ್ನ ಗಂಡು ಬಿಡೋದು, ಇನ್ನು ಬಿಡೋದು ಬೆಳೆಸೋದು. ಆಗ ಅವೆರಡು ಫಲವತ್ತಾಗಿ ಜಗ್ ಮಜ್ಜಿ ಬಂತಪ್ಪ ಅಂದಾಗ, ಸಾಕಷ್ಟು ಫಲವತ್ತಾಗಿ ಮಜ್ಜಿ ಬಂದಾಗ ಆಮೇಲೆ ಲೇಬರ್ ನಸೋದು ಅದಕ್ಕೆ, ಆಮೇಲೆ ಸ್ಟಾರ್ಟ್ ಮಾಡೋದು. ಮೂರು ತಿಂಗಳಾದ್ಮೇಲೆ ಮೂರು ತಿಂಗಳ ಮಟ್ಟ ಏನೂ ಮಾಡತ್ತಿಲ್ಲ. ಲೇಬರ್ಗಳು ಏನ್ ಕೆಲಸ ಮಾಡ್ತಾರೆ ಅವ್ರೆ? ಲೇಬರ್ಗಳು ಆ ಗಂಡು ಏನೈತಲ್ರಿ, ಗಂಡು ಹೊರದು ನಾವು ರಾತ್ರಿ ಪರಗ ಪೌಡರ್ ಮಾಡ್ತಿರ್ತೀವಿ. ಪೌಡರ್ ಮಾಡ್ತೀರಾ? ಪೌಡರ್ ಮಾಡ್ತೀವಿ. ಎದ್ರಲಿಂದ ಮಾಡ್ತೀರಿ? ಅದನ್ನ ಹರ್ಕೊಂಬಂದು ಸೂಚಿಸಿ ಬಿಡ್ತೀವಿ. ಹೂಗಳನ್ನ ಹೂವ ಅಥವಾ ಮಗ್ಗ ಮಗ್ಗ ಹರ್ಕೊಂಬರ್ತು, ಮಗ್ಗಿ ಹರ್ಕೊಂಬಂದು ಸೂಚಿಸಿ ಅವನು ಸೋಪ್ ಆಗತ್ತೆ, ಅದನ್ನ ಪರಾಗ ಮಾಡಿ ಒಂದು ಬಿದ್ದಕ್ಕೆ ಹಾಕ್ತೀವಿ ಆಳಿಗೆ, ದೊಡ್ಡ ಪೇಪರ್ ಆಳಿಗೆ ಹಾಕಿ ಅದಕ್ಕೊಂದು ಮೇಲೆ ಲೈಟ್ ಬಿಡ್ತೀವಿ. ಅದು ಬೆಳಗತ್ತಿ ಅದು ಸ್ವಲ್ಪ ಪೌಡರ್ ಹೊಡಿಯುತ್ತೆ, ಪೌಡರ್ ಆಗುತ್ತೆ. ಅದನ್ನ ಆಮೇಲೆ ನಾವು ಬಟ್ಲಕ್ಕೆ ಹಾಕಿ ಒಂದು ಮೇಲೆ ಒಂದು ಅರಿಬಿ ಹಾಕಿ ಕಡ್ದು ಪೌಡರ್ ಮಾಡ್ತೀವಿ. ಪೌಡರ್ ಮಾಡಿದ್ಮೇಲೆ ಆಮೇಲೆ ಸಣ್ಣ ಒಂದು ಪೂಸು ಮಾಡಿರ್ತೀವಿ, ಹೆಣ್ಮಕ್ಳಿಗೆ ಕೊಡಕ್ಕೆ ರಿಂಗ್, ರಿಂಗಿನಾಗ ಪೂಸ್ ಇರ್ತದ, ಆ ರಿಂಗಿಗೆ ಕೊಡೋದು, ಅವ್ರ ಕೈ ದಾರ ಕೊಡೋದು, ಅದನ್ನ ಮುಟ್ಸೋದು, ದಾರ ಕಟ್ಟೋದು. ಯಾವ್ದಕ್ಕೆ? ಅದಕ್ಕೆ ಹೆಣ್ಣಿಗೆ, ಹೆಣ್ಣು ಗಿಡಕ್ಕೆ, ಹೆಣ್ಣು ಗಿಡಕ್ಕೆ. ಅದು ಮುಟ್ಸಿ ದಾರ ಕಟ್ಸಿದ್ನಪ್ಪ ಅಂದ್ರೆ ಅದು ನಮ್ಗೆ ಅದ ಎಲ್ಲಿ ಹೂವಿಗೆ ಮುಟ್ಸ್ತಾರ? ಇಲ್ಲ, ಅದು ಮಗ್ಗ, ಆ ಮಗ್ಗ ಕಿತ್ಕೊಂಡ್ಬಿಡೋದನ್ನ, ಆ ಮಗ್ಗ. ಹ್ಞೂ, ಈಗ ಮಗ್ ಇರ್ತದೆ ಹೆಣ್ಣಿಂದು, ಹೆಣ್ಣು ಮಗ್ಗ ಕಿತ್ಕೊಂಡು ಗಂಡಿಂದು ಪರಗ ಮುಟ್ಸೋದು, ಅದಕ್ಕೆ ಕಟ್ಸ್ತೀರಿ? ಅದಕ್ಕೆ ಕಟ್ಸೋದು. ಗಂಡಿ ಕಟ್ಸೋದು, ದಾರ ಕಟ್ಸ್ತೀರ? ಅದಕ್ಕೆ ದಾರ ಕಟ್ಸೋದು. ಹ್ಞೂ, ದಾರ ಅಷ್ಟು ಕಟ್ಸೋದು. ಹ್ಞೂ, ದಿನ ಅದ ಉದ್ಯೋಗ ಮೂರು ತಿಂಗಳ ಎರಡು ಒಂದು ತಿಂಗಳು. ದಾರ ಯಾವ ಭಾಗದಲ್ಲಿ ಕಟ್ತೀರಿ? ಮಗ್ಗಿಗೆ ಕಟ್ಬಿಡ್ತು, ಮಗ್ಗಿಗೆ. ಮಗ್ಗಿ ಕಟ್ತು ಕಾಯಾಗ ಬಂದ್ಬಿಡ್ತದೆ ಹೆಣ್ಣಿನ ತುಂಬು, ಮೆಣಸಿನ ತುಂಬು. ಇದು ಮಗ್ಗ, ಇದು ಇದ ಕಾಯಿ, ಇದು ಇದು ಮಗ್ಗಿರ್ತಲ್ಲ, ಇಲ್ಲಿ ಕಟ್ಟಿಬಿಡ್ತು. ಇನ್ನು ಬರಾಗ ಪರಾಗ ಯಾವಾಗ ಪೌಡರ್ ಮುಟ್ಸಿದಿಲ್ಲ, ಕಾಯಿ ಬಂದ್ಕೊಂತ ಹೋಗತ್ತ, ಅದು ತುಂಬಿನಾಗ ಅದು ದಾರ ಉಳಿದೈತಿ, ಅದ ನಮ್ಮ ಕಾಯಿ, ಅದ ಬೀಜದ ಕಾಯಿ. ಆಮೇಲೆ ಅದೇನು ಕಣತೆ ಪಿಲ್ಲಾರ ಒಂದು ದಾರಿಲಿ ದುಳಿತ ಅಂದ್ರೆ ಅದನ್ನ ತೆಗೆದು ಹೋಗಿಬೇಕು ನಾವು. ಈಗ ನೀವು ಹತ್ತು ಗುಂಟೆಯಲ್ಲಿ ಮಾಡ್ತೀರಿ, ಹತ್ತು ಗುಂಟೆ, ಇದು ಕೆಲಸ ಎಲ್ಲೂ ನಿಂದಿರಬಾರ್ದು, ಗ್ಯಾಪ್ ಆಗಬಾರ್ದು, ಗ್ಯಾಪ್ ಆಗಬಾರ್ದು. ಎಷ್ಟು ಜನ ನಿಮಗೆ ಕೂಲಿ ಕೊಡಬೇಕಾಗ್ತದೆ? ನಮ್ಗೆ ಸ್ವಲ್ಪ ಸಿಗೋ 25 30 40. ಅದನ್ನೆಲ್ಲ ಏನು ನುರಿತವರು ಮಾಡ್ತಾರೋ, ಅಂದ್ರೆ ದಾರ ಕಟ್ಟೋದು, ಈ ಪರಾಗಸ್ಪರ್ಶ ಕ್ರಿಯೆ, ಅವರ ಮಾಡ್ತಾರೆ? ಅವ್ರು ಎಕ್ಸ್ಪೀರಿಯನ್ಸ್ ಇರೋರು ಮಾಡ್ತಾರೋ, ಅಥವಾ ಕಾಮನ್ ಎಲ್ಲ ಎಲ್ಲ ಮಾಡ್ತಾರೆ? ಕಾಮನ್ ಅಲ್ಲಿ ಎಲ್ಲರಿಗೂ ಕಲ್ಕೊಳ್ಳೆ ಕೂಲಿ ಕೆಲಸ ಮಾಡೋರು ಅವ್ರಿಗೆ ಇದು ಗೊತ್ತಿದೆ, ಅವರಿಗೆಲ್ಲ ಗೊತ್ತೈತೆ. ಎಲ್ಲ ಕಲ್ಕೊಂಡು ನೂರ್ತು ಬಿಟ್ರೆ ಈಗ ಬಿಟ್ಟಿದ್ರು, ಅತಿಯೇ ಮಾಡಕ್ ಬರ್ತಾನೆ, ಸ್ವಲ್ಪ ತಿಳಿ ಕಮ್ಮಿ ಇದ್ದಾರು ಅವೆಲ್ಲ. ಇವೊಂದು ನಮ್ಮ ಊರಾಗ ಒಂದು 12 ಮಂದಿ ಮಾಡತ್ತೆ, ನಮ್ಮ ಒಂದು ರೂಪಾಯಿ ಆಯ್ತು, ನಮ್ಮ ಊರು ಒಂದು ರೂಪಾಯಿದಾಗ 12 ಜನ ಕೂಲಿಕಾರ ಕೆಲಸ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಈಗ ಒಂದು ದೃಷ್ಟಿಯಿಂದ ಅವರಿಗೆಲ್ಲ ಜೀವನಕ್ಕೆ ಭದ್ರತೆ ಆಗಿದೆ ಅಂತ ಅನ್ಸುತ್ತಲ್ವಾ? ಭದ್ರತೆ ಏನು ಕೂಲಿ ಅಂತ? ಕೂಲಿ ಭದ್ರತೆ ನಾವು ಏನು ಹೆಂಗಂಗ 700 ರೂಪಾಯಿ ಕೊಡ್ತೀವಿ, 150 ಕೊಡ್ತೀವಿ, ಫಸ್ಟು 70. ಈಗ ಕಾನೂನು ಪರಿಸ್ಥಿತಿ ಮತ್ತೆ ಈಗ ಬಂದಾಗ ಏರ್ಕೊಂತ ಇರ್ಕೊಂತ ಸ್ವಲ್ಪ ಹೆಚ್ಚು ಒಂದು 150 700 ಮಟ್ಟ ಹೋಗೈತಿ ಒಬ್ಬರಿಗೆ. ಒಬ್ಬರಿಗೆ ಒಬ್ಬರಿಗೆ 30 ಮಂದಿ ಎಷ್ಟಾಗತ್ತೆ ಲೆಕ್ಕ 700 ಅಂತ? ಈಗ ನೀವು ಒಂದು ಅವಧಿಯ ಬೀಜೋತ್ಪಾದನೆ ಮಾಡ್ತೀರಿ ಅಂದಾಗ ಅವ್ರಿಗೆ ಎಷ್ಟು ದಿನ ಕೆಲಸ ಇರ್ತದೆ ಅದರಲ್ಲಿ? ಅವ್ರಿಗೆ ಒಂದು ತಿಂಗಳು ಇರ್ತದೆ, ಒಂದು ತಿಂಗಳು ಕಂಟಿನ್ಯೂ ತಿಂಗಳು, ಒಂದು ತಿಂಗಳು ಕಂಟಿನ್ಯೂ ಅವ್ರಿಗೆ 30-35 ಮಂದಿ ಕಂಟಿನ್ಯೂ ಕೆಲಸ ಕೊಡಬೇಕು ನಾವು. ಒಂದು 5,000 ರೂಪಾಯಿ ಒಬ್ಬರಿಗೆ ಕೂಲಿ ಅಂತ ಹಾಗೆ ಆಗುತ್ತೆ. ಒಬ್ಬರಿಗೆ 10,000 ಆಗತ್ತೆ, 10,000 ಆಗುತ್ತೆ, 12 ಮಟ ಆಗತ್ತೆ ಒಬ್ಬರಿಗೆ. ಹಾಂ, ಸ್ವಲ್ಪ ಹೆಚ್ಚಕೊಂಡು ಒಬ್ಬರಿಗೆ 10,000 ರೂಪಾಯಿ ಒಂದು ಒಂದೂವರೆ ಮಟ 1.5 ಮಟ ಹೋಗತ್ತರ ಅದು ಚಲೋ ಇತ್ತು. 100,000 ರೂಪಾಯಿ ಬರೀ ಪೇಮೆಂಟ್ ಆಳ್ಯಾರಿಗೆ ಪೇಮೆಂಟ್ ಆಗ್ತದೆ. ಈಗ ಮೆಣಸಿನಕಾಯಿ ಬೀಜ ಆಯಿತು, ಕಾಯಿ ಆಯಿತು, ಅದು ಒಣಗಿಸಿತು, ಒಣ ಮೆಣಸಿನಕಾಯಿ ಆಗ್ತದೆ, ಆಮೇಲೆ ಅದನ್ನ ಹೊರಗಡೆ ಒಣಗಿಸ್ತೀರಾ ಅಥವಾ ಹೇಗೆ? ಇಲ್ಲಿ ಗಿಡದಾಗ ಒಣಗಿಸ್ಬಿಡ್ತಾರೆ, ಗಿಡದಲ್ಲೇ ಒಣಗಿ, ಗಿಡದಲ್ಲೇ ಒಣಗಿಸಿ ಆಮೇಲೆ ಅದನ್ನ ಚೆಕ್ ಮಾಡೋದು, ತುಂಬ ಇಲ್ಲದ್ದು ಬೇಕಾದ್ರೆ ದಾರ ಕಟ್ಲಾರ್ದಿರ್ತಲ್ಲ ಅದನ್ನ ನೋಡ್ಕೊಂತ ಆಡಾಡೋದು. ಅದು ಇರಬಾರ್ದು, ಅದು ಅದೇ ಇರಬಾರ್ದು, ಅದು ಇರಬಾರ್ದು, ಅದು ಇತ್ತಾರ ಅದು ಫೇಲ್ ಆಗಿಬಿಡ್ತು. ಮತ್ತೆ ಅದು ಏನಾಗತ್ತ, ಹೆಣ್ಣು ಏನೈತಿ, ಹೆಣ್ಣು ಹಾಕತ್ತದು, ಗಂಡು ಹೋಲ್ಬೇಕು ಅದು. ಸರಿ, ಈಗ ಆ ಮೆಣಸಿನ್ಕಾಯಿಯನ್ನ ಗಿಡದಲ್ಲೇ ಒಣಗಿಸ್ತೀರಿ, ಗಿಡದಲ್ಲಿ ಒಣಗಿಸ್ತೀವಿ, ಆಮೇಲೆ ಅದು ಬೀಜ ತೆಗೆಯುವ ಕ್ರಿಯೆಗಳು ಏನೇನು? ಕ್ರಿಯೆಗಳು ಏನಿಲ್ಲರಿ, ನಮ್ಮ ಅಂಥವು ಈಗೇನಿಲ್ಲ, ಹಾಕ್ತೀವಿ, ತುಂಬೋಸಿ ಮತ್ತೆ ಹರಿದ ಮೇಲೆ ಅಲ್ಲೇ ಒಣಗಿಬಿಟ್ಟಿರ್ತಾ, ಅದನ್ನ ಹರ್ಕೊಂಬಂದು ತುಂಬಿಸೋಸಿ ಹಾಕಿರ್ತೀವಿ, ಆಮೇಲೆ ಸ್ವಲ್ಪ ಬಿಸಿಲಿಗೆ ಬಿಟ್ಬಿಡ್ತೀವಿ, ಬಾಡುತ್ತಾ ಆಮೇಲೆ ಬಿಡ್ದು ಬಿಡ್ತೀವಿ ನಾವು, ಬಡ್ದು ಬೀಜ ತೆಗೆದು ಅಂತ ಜೇಡಿಗಳು ಅದಾವೆ, ಆಯ್ತು ತಕ್ಕಂದೆಲ್ಲ ಇದು ಮಾಡ್ಕೊಂಬ. ಎಲ್ಲ ಬೀಜಗಳು ಸತ್ವಯುತವಾಗಿರ್ತವೆ ಅದರಲ್ಲಿ? ಎಲ್ಲ ಬರ್ತದೆ, ಎಲ್ಲ ಸಿಗುತ್ತೆ. ಮತ್ತೆ ಆಮೇಲೆ ನಾನು ಗಮನಿಸಿದಾಗೆ ನಿಮ್ಮ ಊರಲ್ಲಿ ಈ ಬೀಜವನ್ನೇ ಆರಿಸ್ತಾ ಕೂತಿದ್ದಾರೆ, ಏನ್ ಕೆಲಸ? ಅದನ್ನ ಆರಿಸ್ಲೇಕೆ ಆರಿಸ್ಲೇಬೇಕು, ನಾವು ಚಲೋ ಹೊತ್ನಾಗ ಆದ್ರೂ ಅದ್ರ ಎಲ್ಲಾರು ಒಂದು ಕಪ್ ಇರ್ತಾ, ಕೆಂಪು ಉಳಿದಿರ್ತಾ, ಬಿಸು ಸಿಪ್ಪಿ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಬೀಜನ ಕೊಡು, ಏನೋ ಒಂದು ಹೇಳಿ ತುಂಬಿನಾಗ ಹಾವು ಹೋಗಿ ಇಬ್ಬನಿ ದಾ ಹೋಗಿ ಬೀಜ 4 ಬೀಜ ಕಪ್ ಆಗಿರ್ತಾವೆ, ತಗೊಳ್ಳಲ್ಲ ಅವನು, ತಗೊಳ್ಳಲ್ಲ ಆ ಬೀಜ ವೇಸ್ಟ್ ಆಗಿಬಿಡ್ತದೆ, ಆ ಬೀಜ ಆಯ್ತು ಈಗ ಅದನ್ನ ಅವ್ರಿಗೂ ನೀವು ಕೂಲಿ ಕೊಡ್ತೀರಿ? ಅವ್ರಿಗೆ ಕೂಲಿ ಕೊಡ್ತೀರಿ. ಎಷ್ಟು ಕೊಡ್ತೀರಿ? ಅದೇನು ಬೀಜದ ಲೆಕ್ಕನ ಅಥವಾ ಇಲ್ಲ ಸಮಯಕ್ಕಾಗ 700 ರೂಪಾಯಿ 150 ರೂಪಾಯಿ ಕೊಡೋದು? ಎಷ್ಟು ತೆಗಿತಾರೆ ಅವರು? ಈ ಬ್ಯಾಡ್ ಅಂದ್ರೆ ಬ್ಯಾಡ್ ಅಂದ್ರೆ ಒಂದು 2 ಕೆ ಎರಡು ಮೂರು ಕೆಜಿ ಮಾಡ್ಬೇಕಾದ್ರೆ ಜಾಗ್ರತೆ. ಒಂದು ದಿನಕ್ಕೆ ಮೂರು ಕೆಜಿ ಸಣ್ಣ ಪೀಸ ಇದೆಲ್ಲ ಕಣ್ಣು ಕಂಡಿಟ್ಟೆಲ್ಲ ನೋಡ್ಬೇಕಲ್ಲ. ನೋಡ್ಬೇಕು ನೋಡ್ಬೇಕಲ್ಲ. ಅಂದ್ರೆ ಈಗ ನಿಮ್ಮ ಈ ಬೀಜೋತ್ಪಾದನೆ ಇರ್ತಕ್ಕಂಥ ಭಾಗಗಳಲ್ಲಿ ನಮ್ಮ ಕೂಲಿಕಾರರಿಗೆ ವರ್ಷ ಪೂರ್ತಿ ಕೆಲಸ ಇರ್ತದ? ಒಂದು ಅವಧಿ ಮುಗಿದ್ರೆ ಒಂದು ಅವಧಿ ಬರುತ್ತೆ, ಮತ್ತೆ ಈಗ ನಾವು ಎಲ್ಲ ಒಂದು ಅವಧಿ ಅಂದ್ರೆ ಮೂರು ತಿಂಗಳಗಡೆ ನಾವು ಹಾಳು ಹಿಡ್ಕೊಂಡಿರ್ತೀವಿ. ಈಗ ಹತ್ತು ಗಂಟೆ ಅದು ಮುಗೀತು ಒಂದು ತಿಂಗಳ, ಮತ್ತೊಂದು ಹತ್ತು ಗಂಟೆ ಅದು ಬರುತ್ತೆ, ಆ ಹತ್ತು ಗಂಟೆ ಮುಗಿದ ಮತ್ತೊಂದು ಹತ್ತು ಗಂಟೆ ಇನ್ನು ಕಲ್ಲಂಗಡಿ ಇರುತ್ತೆ, ಅದು ಒಂದು ಎಂಟು ಹತ್ತು ದಿವಸ. ಆಮೇಲೆ ಟೊಮಾಟೊ ಬರುತ್ತೆ, ಆಮೇಲೆ ಹಾಗಲು ಬರುತ್ತೆ. ಅದು ಕಂಟಿನ್ಯೂ ನಮ್ಗೆ ಏನು ಆರು ತಿಂಗಳಗಟ್ಟಲೆ ನಮ್ಮ ನಾಲ್ಕೈದು ತಿಂಗಳಗಟ್ಟಲೆ ನಮ್ಮ ಕಡೆಯಲ್ಲಿ ಅವರು ಇರ್ತಾರೆ, ಬಿಡೋಕ್ತಾ ಇರಲ್ಲ, ಒಂದು ಮಾಡಿರ್ತೀವಲ್ಲ. ಇದು ಈಗ ಸಾಮಾನ್ಯ ಕೃಷಿ ಮಾಡೋದಕ್ಕಿಂತ ಈ ಬೀಜ ಉತ್ಪಾದನೆ ಕೆಲಸ ತುಂಬ ನೀವು ತಲ್ಲೀನರಾಗಬೇಕಾಗುತ್ತೆ. ಭಾಳ ಇದು ಮೈ ಮರೆಯಂಗಿಲ್ಲ, ಇದು ಮೈ ಮರೆಯಂತಾಗಲ್ಲ. ಇದು ಅಷ್ಟ ಭಾಳ ಟೆನ್ಷನ್, ಭಾಳ ಟೆನ್ಷನ್ ಕೆಲಸ. ಇದನ್ನು ಮಾಡ್ಬೇಕಾದ್ರೆ ಭಾಳ ಬಿಂಜವಾಬ್ದಾರಿಯಿಂದ ಮಾಡಿದ್ರೆ ಫೇಲು, ಅಲಕ್ಷ್ಯ ಮಾಡಿದ್ರೆ ಲಾಸು. ಅಗ್ದಿ ನಾವು ನಿಂತ್ಕೊಂಡು ಮಾಡಿದ್ರೆ ಕೆಲಸ, ನಾವೇನಾರ ಮಾಡಿ ಬಡ ಮಾಡಿದ್ದಮ್ಮ. ಒಂದು 15-20 ವರ್ಷ ಆಯಿತು ಈ ಬೀಜ ಉತ್ಪಾದನೆ ಇದರಲ್ಲಿ ತುಂಬ ಲಾಸ್ ಆಗಿದ್ದು, ಪೆಟ್ಟು ತಿಂದಿದ್ದು, ಏನೋ ನೆಗ್ಲೆಕ್ಟ್ ಮಾಡಿ ಏನೋ ಆಯ್ತು, ಇಂಥವು ಅನುಭವಗಳಾಗಿದಾವ? ಅಯ್ಯೋ ಎಷ್ಟು ಸಲ ಆಗಿದೆ ಅಯ್ಯೋ, ಅಲ್ಲೇ ಒಂದು ಗಂಟೆ ಹತ್ತು ಬೇರೆ ಅಯ್ಯೋ. ಹಾಂ ಹಾಂ, ಇದು ರೋಗ ಬಂದು ಲಾಸ್ ಆಗಿರ್ತ, ಇಲ್ಲ ಮಳೆ ಇರಂತ ಹೆಚ್ಚು ಕಮ್ಮಿ ಮಳೆ ಒಮ್ಮೆ ಆದಾಗ ಲಾಸ್ ಆಗಿರ್ತ, ಹಂಗಾಗಿ ಲಾಸ್ ಆಗ್ಯಾವ. ಲಾಸ್ ಆಗಿ ಪೆಟ್ಟೊಂದು ಬಿದ್ದಾವ, ಎಲ್ಲ ಸ್ವಚ್ಛಾಗಿಬಿಟ್ಟು, ಎಲ್ಲ ಸ್ವಚ್ಛ ಆಗಿ ಮತ್ತೆ ಅವ್ರು ಕೂಲಿಯರಿಗೆ ನೀಟಾಗಿರ್ಬೇಕು. ನಾವು ಸ್ವಚ್ಛ ಆದ್ರೂ ಮತ್ತೆ ಮುಂದೆ ಮಾಡಿ ಮತ್ತೆ ಅದಕ್ಕೆ ತಯಾರಾಗಬೇಕು ನಾವು. ಈಗ ನಮಗೇನು ರೈತರಿಗೆ ಅಂದ್ರೆ ನೀರು ಇರಲಿಕ್ಕೆ, ಎಲ್ಲ ಒಣ ಬೇಸಾಯ ಇದೆ. ಮೆಕ್ಕೆಜೋಳ ಹಾಕ್ಬೇಕಾದ್ರೆ ನೀರಿಲ್ಲ, ಒಂದು ಎಕರೆಗೆ ಮೆಕ್ಕೆಜೋಳ ಹಾಕಿದ್ರೆ ಒಂದು ಎಕರೆಗೆ ನೀರಾಗಲ್ಲ. ಹಾಗಾಗಿ ರೈತರಿಗೆ ನೀರಿನ ಸಲುವಾಗಿ ಏನೇನು ಉಳಿದಿಲ್ಲ. ಇಲ್ಲಿ ಒಂದು ಕೆರೆ ಐತೆ, ಅದು ಏನೇ ಕೆರೆ ತುಂಬಿಕೆಂದ್ರೆ ಏನು ಸ್ವಲ್ಪ ಜಲ ಎತ್ತಕೊಂಡ್ರೆ ಕೆರೆ ತುಂಬುವಲ್ದು. 20 ವರ್ಷ ಆದ ಮಳೆಗಾಲ ಇಲ್ಲ, ಈ ವರ್ಷ ಸ್ಟಾರ್ಟ್ ಮಳೆ ನಮ್ಗೆ. ಈಗ ಸರ್ಕಾರ ನರೇಗಾ ಯೋಜನೆ ಅಡಿಯಲ್ಲಿ ಮಳೆ ನೀರನ್ನು ಹಿಂಸೋದಕ್ಕೆ ಹೆಚ್ಚು ಪ್ರಯತ್ನ ಮಾಡ್ತಾ ಇದೆ. ನಿಮ್ಮ ಹೊಲಗಳಲ್ಲಿ ಬದು ತಯಾರು ಮಾಡೋದಾಗಿರ್ಬೋದು, ಒಡ್ಡಗಳನ್ನು ಹಾಕೋದಾಗಿರ್ಬೋದು, ಇಂಗು ಗುಂಡಿಗಳನ್ನು ಹಾಕೋದಾಗಿರ್ಬೋದು, ಹೊಲದಲ್ಲೇ ಸಣ್ಣ ಸಣ್ಣ ಕೆರೆ ಬಂದುಗಳನ್ನು ಕಟ್ಕೊಳ್ಳೋದಾಗಿರ್ಬೋದು, ಈ ಪ್ರಯೋಗಗಳನ್ನು ನಿಮ್ಮ ಭಾಗದಲ್ಲಿ ಮಾಡಿದ್ರೆ ಮಾಡಿದ್ರು ಏನೇನು ಮಾಡಿದ್ರಿ? ಏನೆಲ್ಲ ಗುಂಡಿ ತೆಗೆದಿವಿ, ಅದು ನೀರು ಕೂಡ ತೆಗೆದಿವಿ, ಉಸು ಕಡಿ ಎಲ್ಲ ಮುಚ್ಚಿವಿ, ಅದು ನೀರು ಬಂದ್ರೆ ಅದಕ್ಕೆ ಬಸ್ ಚೆಲ್ಲ ಹೋಗ್ಕೊಂತ ಮಾಡಿವಿ. ಅಲ್ಲಿಂದ ಕೃಷಿ ಹೊಂಡ ತೆಗೆದಿವಿ ಬಗಲ. ಈಗ ಅದನ್ನು ಮಾಡಿದ್ರೆ ಈಗ ಅದಕ್ಕೆ ಆ ಕೃಷಿ ಹೊಂಡಕ್ಕೆ ಬರೋಕ್ಕೆ ನೀರು ಮಳೆಗಾಲ ಇಲ್ಲ, ಮಳೆ ಇಲ್ಲ. ಸರಿ, ಎಲ್ಲ ಎಸ್ಟಿಮೇಟ್ ಎಲ್ಲ ಆಗಿದೆ. ಕೃಷಿ ಇಲಾಖೆ ಅವ್ರು ಮಾಡಾಟ ಮಾಡ್ರಿ, ಅವ್ರೇನು ತಪ್ಪು ಮಾಡಿಲ್ಲ, ಅವರು ಮಾಡ್ಯಾರ. ಸಾಧ್ಯ ಆಟ ಮಾಡಿದ್ರೆ ಮಳೆದೇವ ಕೈಗೆ ಯಾರಂದ್ರೆ ಮಳೆದೇವ ಕೃಷಿ ಇಲಾಖೆ ಹೊಂಡನ ತುಂಬುತ್ತೆ, ತದಿಲ್ಲ ಒಂದು ಈ ವರ್ಷ ಮಳೆಗಾಲ ಆಗೋಂಟತ. ಇನ್ನು ರೈತರೇನ ನಮ್ಮ ಮುಂದೆ ಸುಧಾರಣೆ. ಈಗ ನೀವು ನಿಮ್ಮ ಅನುಭವದ ಪ್ರಕಾರ ಮಳೆ ಮೊದಲಿಗಿಂತಲೂ ಈಗ ಹೆಚ್ಚಾಗ್ತಿದೆಯಾ ಅಥವಾ ಕಡಿಮೆ ಆಗ್ತದೆ? ಕಡಿಮೆ ಆಯ್ತು ಮೊದಲಿಗಿಂತ, ಅತಿ ಮೊದಲೇ ಅತಿ ಸಹ ಮಳೆ. 20 ವರ್ಷ ಆಚೆ ಹೆಚ್ಚಿನ ಮಳೆ, 20 ವರ್ಷದ ಇತ್ತ ಮಳೆ ಇಲ್ಲ. ಮಳೆ ಅಂತಕ್ಕದ್ದು ಯಾಕೆ ಏನು ಅಂತ ಯೋಚನೆ ಮಾಡಿದ್ರೆ ಎಲ್ಲ ವಿಚಾರ ಆಯ್ತು. ಏನು ಮಾಡಬೇಕು ಈಗ ನೋಡು, ಈಗ ಆಗ ನಿಮ್ಮ ಭಾಗದಲ್ಲಿ ಕಾಡು ಅರಣ್ಯದೆಲ್ಲ ಜಾಸ್ತಿ ಇತ್ತ? ಐತಿ, ಇತ್ತು ಹೋಗಿ. ನೀರು ಫಲವತ್ತ ನೀರಿನ ಭೂಮಿ ಚಲ ಇಲ್ಲದೆ ಇಲ್ದಿರೋದು ಎಲ್ಲ ಜಳ ಒಣಗಿ. ನಿಮ್ಮ ಈ ಕಡೆ ಎಲ್ಲ ಹಳ್ಳ ಎಲ್ಲ ಹರಿತಾ ಇತ್ತು ಅಂತ ಹೇಳ್ತಾರೆ. ಹಳ್ಳ ಹರಿತಿತ್ತು, ಈಗ ಹರಿಯಕತೈತಿ. ಈ ವರ್ಷ ಮಳೆ ಐತಿ, ಈಗ ಹರಿಯಕತೈತಿ. ಇದೇ ವರ್ಷ ಮಳೆ ಸ್ವಲ್ಪ ಸ್ಟಾರ್ಟ್ ನೀರು ಹರಿದ್ದ. 15 ವರ್ಷದಿಂದ ನೀರು ಎಲ್ಲಿ ಭೂಮಿ ಬಿಟ್ಟು ಹೊರಗೆ ಬಂದಿಲ್ಲ. ಈಗ ಭೂಮಿ ಬಿಟ್ಟು ಹೊರಗೆ ನೀರು ಜಗ್ಗ ಫಲವತ್ತ ಆತಂದ್ರೆ ಅದು ಭೂಮಿ ಒಳಗೆ ನೀರು ಕುಡಿದು ಜಲ ಹೆಚ್ಚಾಗಿ ನಮ್ಮ ಬೋರ್ ಹಾಕವ, ಕೃಷಿ ಹೊಂಡನಾಗತ್ತ, ಎಲ್ಲದಾಗತ್ತ. ಈಗ ಎಂಕಪ್ಪರೇ, ಈಗ ನೀವು ಬೀಜೋತ್ಪಾದನೆ ಇದು ಹೆಚ್ಚು ಲಾಭದಾಯಕ, ಒಂದಿಷ್ಟು ಹೆಚ್ಚೆಚ್ಚು ದುಡಿಬಹುದು ಅನ್ನೋ ಕಾರಣಕ್ಕಾಗಿ ಬೀಜೋತ್ಪಾದನೆಗೆ ತೊಡ್ಕೊಂಡಿದ್ದೀರಿ, ಹೌದಾ? ಈಗ ನಿಮ್ಮ ಈ ಅನುಭವ ಏನು ಹೇಳುತ್ತೆ? ನಿಜವಾಗಿಯೂ ನಿಮ್ಮ ಕುಟುಂಬ ಆರ್ಥಿಕವಾಗಿ ಗಟ್ಟಿಯಾಗಿ ಸಾಲ ಸೋಲ ಇಲ್ಲದೆ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಅನಿಸಿದೆಯಾ? ಸಾಧ್ಯ ಆಗಿಲ್ಲ. ಆಗಿಲ್ಲ, ಆಗಿಲ್ಲ, ಸಾಧ್ಯ ಆಗಿಲ್ಲ. ಅಂದ್ರೆ ಒಂದು ವರ್ಷ ಬೇಸಿ ಆಗ್ತದೆ. ಈಗ ನಾವು 4 ಚಿಲ್ಲಿ ಪ್ಲಾಟ್ ಮಾಡಿದ್ರೆ ಒಂದು 2 ಬೇಸಿ ಇರ್ತಾವೆ, 2 ಲಾಸ್. ಇದರಿಂದ ಲಾಸ್ ತಗೊಂಡು ಹೋಗಿ ಅದಕ್ಕೆ ಇಡೋದು, ಮಡ ಸರಿ ಸಮಾನ ಮಾಡಿರ್ತದೆ. ಇದು ಒಂದು ಬೇಸಿ ಬೆಳೆದ ಅಂದ್ರೆ ಒಂದು 2 ಆಗಿರುತ್ತೆ, ಒಂದು ಮುಂಚೆ ಚಲೋ ಆತ ಮತ್ತೊಂದು 2 ಆಗಿರುತ್ತೆ. ಈಗ ಅದ್ರಾಗ ನಮ್ಗೇನು ಬಟ್ಟಿ ಬಟ್ಟಿ ಜೀವನ ಅಷ್ಟು, ಸಾಲ ಸಮದ ಏನು ಅರಿಯಂತಿಲ್ಲ. ಅಂದ್ರೆ ಮೈ ಮೇಲೆ ಸಾಲ ಇಲ್ದಂಗಾದ್ರೂ ಬದುಕ್ತಾ ಇದ್ರ? ಮೈ ಮೇಲೆ ಸಾಲ ಇಟ್ಕೊಂಡು ಮಾಡ್ತೇವೆ ಜೀವನ, ಬಿಡುಗಡೆನಲ್ಲ. ಈಗ ಏನು ಅನಿವಾರ್ಯ ಮತ್ತೆ ನಡೆದು ಬಿಡತ್ತ, ಈಟ ಸುಮ್ಮನೆ ದೇವ್ರ ತಗೊಂಡು ಹೊರಟ್ಬಿಟ್ಟು ಮುಂದೆ ಹೆಂಗಾಗದ ಆಲಪ್ಪ ಶಿವ ಅಂತಂದು ಮತ್ತೆ ಏನು ಮಾಡಿ. ಸಾಲ ಇಲ್ಲದೆ ಯಾರು ನಮ್ಮ ಸೀಟ್ಸ್ ಮಾಡ್ದ ಮಾಡ್ರ, ಯಾರು ಸಾಲ ಇಲ್ಲದೆ ಯಾರು ಇಲ್ಲ, ಎಲ್ಲರೂ ಸಾಲಗಾರ. ನಿಮ್ಮಲ್ಲಿ ಸಾಲ ಅಂದ್ರೆ ಬಡ್ಡಿ ಸಾಲನ ಈ ಸಾಲ ಇಲ್ಲಿ ಬ್ಯಾಂಕ್ನ ಮಾಡಿ ಬ್ಯಾಂಕ್ನಲ್ಲಿ ಸಾಲ ಮತ್ತೆ ಮೊನ್ನೆ ಆಗಿರ್ತಾ ಮತ್ತೆ ಕಟ್ಟಿರ್ತೀವಿ, ದೊಡ್ಡ ಸಾಲ ಕೇಳ್ತೀವಿ, ಕಾಮರ್ಸ್ ಸಾಲ ಕೊಡ್ತಾರೆ ಸಾಲನ ಪ್ರೈವೇಟ್ ಬ್ಯಾಂಕ್ನಾಗ. ಮತ್ತೆ ಅವ್ರು ಬಡ್ಡಿನ ಹೋಗಲ್ಲ ಗಂಟನ ಹೋಗಲ್ಲ, ನಮ್ಗೆ ಸ್ವಲ್ಪ ರಸಾ ಬೇಕಾದ್ರೆ ಇವ್ರು ಕೊಡ್ತಾರೆ. ಇವರಲ್ಲಿ ಏನು ನಮ್ಗೆ ಏನು ಬಡ್ಡಿ ಹೋದ್ರು ಇರ್ತಾ ಬಿಟ್ರು ಬಿಟ್ಟಿರ್ತ. ಎಷ್ಟು ಜನ ನಿಮ್ಮ ಮನೇಲಿ ಇರೋದಿಲ್ಲ? ನಮ್ಮ ಮನೆಯಲ್ಲಿ ನಾವೊಂದು 6 ಮಂದಿ ಇದ್ದೀವಿ. 6 ಜನ ಇದ್ದೀವಿ. ಈಗ ಈ ನಿಮ್ಮ ಕೃಷಿಯನ್ನು ನೋಡ್ಕೊಳ್ಳೋರು ಎಷ್ಟು ಜನ? ಕುಸಿರಿ ಹುಡುಗಿಯವ್ರು ಇಬ್ರು ಅದಾರ. ಇಬ್ರೆ ಇಬ್ರು ಇಬ್ರು ಹೆಣ್ಮಕ್ಳು, ಇಬ್ರು ಗಂಡ್ಮಕ್ಳು. ಎರಡು ವರ್ಷ ಅನ್ನೋದು ಚಿಕ್ಕವ್ರು. ನಾವು ನೀವು ನೀವು ಸಹಿತ ಓಡಾಡ್ತೀವಿ, ಮಾಡಿದ ದಾರಿಯಲ್ಲಿ ಮಾಡಲೇಬೇಕು. ಈಗ ಸೀಡ್ಸ್ ಮಾಡೋದೇನಿದೆಯಲ್ಲ, ಇದು ಈ ಟೆಕ್ನಿಕ್ ಇವೆಲ್ಲವೂ ಸಹಿತ ಇದು ಮತ್ತೆ ಮುಂದುವರಿಸಬೇಕು ಅಂತ ಅನಿಸ್ತೀರಾ ಅಥವಾ ಹೇಗೆ? ಇದನ್ನ ಮುಂದಾದ್ರೆ ಏನೋ ಜೀವನ ಬದುಕಬಹುದು, ದೊಡ್ಡ ದೊಡ್ಡ ರೊಕ್ಕದ್ದು ಅಂತ ಇದನ್ನ ಮುಂದುವರಿಸ್ಬೇಕು ಅನ್ನೋದೇ ತಿಳಿಯಾಗೈತಿ. ಬೇರೆ ಕೃಷಿಗೆ ಹೋಲಿಸಿದ್ರೆ ಇದು ಸ್ವಲ್ಪ ದುಡ್ಡು ಮಾಡ್ಬೋದು ಅಂತ. ದುಡ್ಡು ಮಾಡ್ಬೋದು ಮತ್ತೆ ಹೇಳ್ತಲ್ರಿ, ನೀರಿಂದ ನೀರಿನ ಸಮಸ್ಯೆಯಿಂದ ಇದು ನೀರು ಜಗ್ಗಿದ್ರೆ ಇಂಥವೆಲ್ಲ ತಿಳ್ಕಿಟ್ಟು ಹತ್ತೆ ಪತ್ತೆ ಮೆಕ್ಕೆಜೋಳ ಇಂಥವೆಲ್ಲ ಸ್ವಲ್ಪನ ಹಾಕಕ್ಕೆ ನೀರಿಲ್ಲಲ್ಲ. ಸಣ್ಣದ್ರಾಗ ದೊಡ್ಡ ಬೆಳೆ ಬರ್ತದೆ, ನೀರು ಸಣ್ಣದು ಬೆಳೆ ದೊಡ್ಡದು. ಈಗ ನಾವು 10 ಎಕರೆ ನಾವು ಜೋಳ ಹಾಕಿದ್ ತಿಳ್ಕ, 10 ಎಕರೆ ಜೋಳ ಹಾಕಿ ನಾವು ಬೆಳೆದ್ವಿ ಅಂದ್ರೆ 10 ಎಕರೆಗೆ ನೀರಿಲ್ಲ. 10 ಎಕರೆ ಬೆಳೆ ಬಂದ್ರೂ ಬೇಡ ಅಂದ್ರೆ ಒಂದು ಮುಂದೆ 7 ವರ್ಷದ ಜೋಳ ಆಗ್ಬೋದು. 7 ವರ್ಷ 2-3 ಲಕ್ಷ ರೂಪಾಯಿ ಈ ಕಾಲದಾಗ ಅದನ್ನು ಮಾಡಿದ್ರೆ ಏನೈತೆ, ಸ್ವಲ್ಪ ಹೆಸಕಮ್ಮು ಏನೋ ಎಲ್ಲ ತೆಗೆದೋಗೋದು 1 ಲಕ್ಷ ರೂಪಾಯಿ ಉಳಿತೈತೆ. 10 ಗುಂಟೆದಾಗ ಒಂದು ನೀವು ಹೇಳೋದೇ ಅಂದರೆ ಅದೇ ಒಳ್ಳೇದು ಅಂತ ಒಳ್ಳೇದು ಅನಿಸುತ್ತೆ ಜೀವನಕ್ಕೆ. ಅದು ನಮ್ಗೆ ಏನೋ ಸಹ ಅದು ಕಾಣುವಲ್ಲ, ನಮ್ಗೆ ಅದು ಅನಿಸುತ್ತೆ ಯಾಕಲ್ಲಿ ಆಡ್ತೀವಿ ಮಾಡ್ತೀವಿ ಅದು ಏನೋ ಲಾಭ ಅಂತಕ್ಕಂಥ ಭಾಳ ಕಾಣುವಲ್ಲ ಅದರಲ್ಲಿ. ಅದು ಬರ್ತಾ ಈಗ ಬರೀ ಆಳು ಈಗ 100 ರೂಪಾಯಿ ಆಯ್ತು ಆಳು, ಈ 100 ರೂಪಾಯಿ ಇದು 700 ರೂಪಾಯಿ ಆಳು, ಈ 700 ರೂಪಾಯಿ ಕೂಲಿ ಬಡಿದ್ರೆ ರೈತಿಗೆ ನಮ್ಗೆ ಏನು ಉಳಿತೈತೆ? ಮತ್ತು ಬಿಡುಗಡೆ ಇಲ್ಲ ಅವ್ರು ದುಡಿಯಾರ ಅವ್ರು. ಅಲ್ಲಿ ಖರ್ಚು ಕಡಿಮೆ ಅಲ್ವಾ ಅದರಲ್ಲಿ? ಈಗ ನೀವು ಸೀಡ್ಸಲ್ಲಿ ಖರ್ಚು ಜಾಸ್ತಿ ಅಲ್ವಾ? ಖರ್ಚು ಹೆಚ್ಚಾಗುತ್ತೆ, ಅದು ಕಮ್ಮಿ ಆದ್ರೂ ಬೆಳೆಯಿಲ್ಲ ಅದರಲ್ಲಿ ನೀರಿನ ಸಲುವಾಗಿ ಫಲವತ್ತು ಬರವಲ್ದು ಅದು. ಮತ್ತು ಇದ್ರಲ್ಲಿ ನೀರು ಕಮ್ಮಿ ಬರೋದಕ್ಕೆ 10 ಗುಂಟೆಗೆ ಬಡ್ದಾಳಕ್ಕೆ ಒಂದಪ್ಪ ಈಗ ಲೇವರ್ ಸಲ್ಕೊಂಡು ಹೋಗ್ಬೇಕು, ಅವರು ಇಲ್ದರ ಇರ್ತಾರೆ. ಮತ್ತು ಈಗ ಅವ್ರ ಜೀವನ ನಡೆದಾತ ನಮ್ಮ ಜೀವನ ಆಟ ನಡೆದಾತ ನೋಡಿ, ಅವ್ರಿಗೂ ಊಟಕ್ಕೆ ಬಟ್ಟಿಗೆ ನಮ್ಗೆ ಊಟಕ್ಕೆ ಬಟ್ಟಿಗೆ, ಅರ್ಧ ಅವ್ರಿಗೆ ಅವ್ರು ಅರ್ಧ ನಮ್ಮ ಮುಗಿದೈತೆ, ನಮ್ಮ ಜೀವನ ಆಟ ನಡೆದೈತೆ. ಎಲ್ಲರೂ ಇದನ್ನೇ ಅವಲಂಬಿಸಿದಿರ ಅಥವಾ ಬೇರೆ ವೃತ್ತಿ ಮಾಡ್ತಾ ಇದ್ದಾರೆ? ಇದನ್ನು ಸರ್ಕಾರಿ ನೌಕರಿಗೆ ಹೋಗಿರೋರು ಯಾರು ಇದರಲ್ಲಿ ಬರೀ ಖುಷಿಯಾಗೆ ಪಡ್ತಾರೆ? ಯಾವ ಸರ್ಕಾರಿ ಇದೆಯಲ್ಲ, ಯಾವ ನೌಕರಿ ಇದಾರಲ್ಲ, ಯಾರಿಲ್ಲ, ನಮ್ಮ ಒಳ್ಳೆ ಬೇರೆ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ? ಯಾವ್ಯಾವರಿಲ್ಲ, ಏನಿಲ್ಲ, ಈ ಕೃಷಿಯನ್ನೇ ನಂಬ್ಕೊಂಡು ಇನ್ನೂ ನಂಬಿ ಮತ್ತಿದ್ದು ಬಿಟ್ಟು ಬೇರೆ ಗತಿ ಇಲ್ಲ. ಒಳ್ಳೆಯದು ವೆಂಕಪ್ಪರೆ, ನಮ್ಮ ಈ ಆಕಾಶವಾಣಿ ಹೊಸಪೇಟೆ ಕೇಂದ್ರದಲ್ಲಿ ನಮ್ಮ ಕಿಸಾನವಾಣಿ ಗ್ರಾಮತರಂಗ ಕಾರ್ಯಕ್ರಮದಲ್ಲಿ ನಮ್ಮ ಈ ನಿಮ್ಮ ಕೃಷಿಯ ಜೊತೆ ಜೊತೆಗೆ ಈ ಬೀಜೋತ್ಪಾದನೆಯು ಸಹಿತ ಒಂದಿಷ್ಟು ಹಣಕಾಸಿನ ದೃಷ್ಟಿಯಿಂದ ಹೆಚ್ಚು ಲಾಭದಾಯಕ ಅಂತೇಳಿ ಆರಂಭಿಸಿದ್ರಿ, ಆದರೂ ಕೆಲವೊಮ್ಮೆ ಲಾಸ್ ಆಗ್ತದೆ, ಕೆಲವೊಮ್ಮೆ ಕೈ ಹಿಡಿತದೆ, ಇದ್ರ ನಡುವೆ ಸಹಿತ ನಿಮ್ಮ ಈ ಕೃಷಿ ಜೀವನವನ್ನು ಬೀಜೋತ್ಪಾದನೆಯ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗಿದ್ದೀರಿ. ಮುಂದೊಂದು ದಿನ ನೀವು ಹೆಚ್ಚು ಲಾಭವನ್ನು ಗಳಿಸಲಿ ಅಂತ ಹಾರೈಸ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ಬೀಜೋತ್ಪಾದನೆ ಕುರಿತು ಶ್ರೀ ವೆಂಕಪ್ಪ ವೀರಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ಇದ್ಯಾಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು, ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಚೈತ್ರ ವೈಶಾಖ ಮಾಸ, ವಸಂತ ಋತು, ಮಾರ್ಚ್ ಮೇ ಮಧ್ಯೆ ಗಿಡಮರಗಳು ಚಿಗುರಿ ಹೂ ಮೂಡುವ ಸುಂದರ ಕಾಲ. ಜೀರ್ಣಶಕ್ತಿ ಕಡಿಮೆ ಇರುವ ಈ ಸಮಯದಲ್ಲಿ ಹಳೆಯ ಗೋಧಿ ಅಕ್ಕಿಯಿಂದ ಮಾಡಿದ ಪದಾರ್ಥ, ಜೇನುತುಪ್ಪ, ಸಿಹಿ ಮಾವಿನ ರಸ, ಶುಂಠಿ ಕಷಾಯ ಅತ್ಯುತ್ತಮ. ಹಗಲು ನಿದ್ದೆ ನಿಷಿದ್ಧ. ವ್ಯಾಯಾಮ, ಬಿಸಿ ನೀರಿನ ಸ್ನಾನ ಕಡ್ಡಾಯ. ಸಮರ್ಪಕ ಆಹಾರ ಪದ್ಧತಿ, ವಸಂತ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಈಗ ಕೇಳಿ ರೈತರಿಗೆ ಸಲಹೆ. ರೈತರು ತಮ್ಮಲ್ಲಿರುವಂಥ ರಾಸುಗಳ ಸಂಖ್ಯೆಗೆ ಅನುಗುಣವಾಗಿ ಮನೆಯಲ್ಲಿ ವಾಸಿಸುವ ಜನರ ಸಂಖ್ಯೆಯನ್ನು ನೋಡಿಕೊಂಡು ನಿರ್ದಿಷ್ಟ ಗಾತ್ರದ ಜೈವಿಕ ಅನಿಲ ಘಟಕವನ್ನು ನಿರ್ಮಾಣ ಮಾಡಿಕೊಳ್ಳಬಹುದು. ರೈತರು ಜೈವಿಕ ಅನಿಲ ಘಟಕವನ್ನು ಕಟ್ಟಿಸಿಕೊಳ್ಳೋದಕ್ಕೆ ಸಹಕಾರ ಸಂಘಗಳ ಮೂಲಕ ಅಥವಾ ಬ್ಯಾಂಕುಗಳ ಮೂಲಕ ಸಾಲದ ಸೌಲಭ್ಯ ದೊರೆಯುತ್ತೆ. ಜೈವಿಕ ಅನಿಲ ಘಟಕವನ್ನು ಕಟ್ಟಿಕೊಳ್ಳೋದಕ್ಕೆ ಬೇಕಾಗುವಂಥ ತಾಂತ್ರಿಕ ಮಾಹಿತಿಯನ್ನು ಕೃಷಿ ಇಲಾಖೆಯ ಅಧಿಕಾರಿಗಳನ್ನಾಗಲಿ ಅಥವಾ ತಾಲೂಕು ಪಂಚಾಯಿತಿ ಸಮಿತಿ ಅಧಿಕಾರಿಗಳನ್ನಾಗಲಿ ಸಂಪರ್ಕಿಸಿ ಪಡೆದುಕೊಳ್ಳಬಹುದು. ಜೈವಿಕ ಅನಿಲ ಘಟಕಗಳನ್ನು ನಿರ್ಮಾಣ ಮಾಡಿಕೊಳ್ಳುವುದರಿಂದ ಹಲವಾರು ಪ್ರಯೋಜನಗಳಿವೆ. ಬಹಳ ಕಡಿಮೆ ಖರ್ಚಿನಿಂದ ಅಗತ್ಯವಾದ ಇಂಧನವನ್ನು ಸುಲಭವಾಗಿ ಉತ್ಪಾದನೆ ಮಾಡಬಹುದು. ಇದರಿಂದ ಕಡಿಮೆ ಕಾಲದಲ್ಲಿ ಹೆಚ್ಚು ಶ್ರಮ ಇಲ್ಲದೆ ಪಾತ್ರೆಗಳು ಮಸಿಯಾಗದಂತೆ ಅಡಿಗೆ ಮಾಡಿಕೊಳ್ಳಬಹುದು.

ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾವಿ ಅಂತ ಹೇಳಿ ತಾಂತ್ರಿಕ ಅಧಿಕಾರಿಯಾಗಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಹವಾಮಾನ ವಿಭಾಗದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ಇವಾಗ ನಾನು ಹವಾಮಾನದ ಮುನ್ಸೂಚನೆ ಮತ್ತು ಈ ಮುನ್ಸೂಚನೆಗೆ ಅನುಸಾರವಾಗಿ ತಾವುಗಳು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳನ್ನು ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ಈಗ ಮುಂದಿನ ಒಂದು ವಾರದಲ್ಲಿ ನಮ್ಗೆ ಯಾವ ತರ ಮಳೆ ಇದೆಯಪ್ಪ ಅಂತಂದ್ರೆ, ನಮ್ಗೆ ಇನ್ನೊಂದೆರಡು ದಿವಸ ಇವತ್ತು ನಾಳೆಗೆ ಸ್ವಲ್ಪ ಅಲ್ಲಲ್ಲಿ ಜಸ್ಟ್ ತುಂತುರು ಮಳೆ ಮಾತ್ರ ಆಗ್ಬಹುದು. ಅದಾದ ನಂತರ ನಮಗೆ ಮಳೆ ಆಗುವ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದ್ದಾವೆ. ಸೊ ಈ ಒಂದು ಮುಂಜಾಗ್ರತಾ ಕ್ರಮವನ್ನು ಇಟ್ಟುಕೊಂಡು ತಾವು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕಾಗತ್ತೆ. ಮುಖ್ಯವಾಗಿ ಏನ್ ಹೇಳ್ಬೇಕಪ್ಪ ಅಂತಂದ್ರೆ, ಈಗ ಅತಿಯಾದ ಮಳೆಯಿಂದ ಏನಾಗೈತಿ, ಎಲ್ಲಾ ಹೊಲಗಳಲ್ಲಿ ಕಸ ಸ್ವಲ್ಪ ಜಾಸ್ತಿ ಬಂದಿದೆ. ಓಕೆ, ಅದು ತೊಗರಿ ಆಗ್ಲಿ ಹತ್ತಿ ಆಗಲಿ ದೊಡ್ಡದು ಬೆಳೆ ಆದ್ಮೇಲೆ ಅದ್ ಕಸದ ಒಂದು ಪರಿಣಾಮ ಏನು ಆಗಲ್ಲ. ಇನ್ನು ಸ್ವಲ್ಪ ಸಣ್ಣ ಬೆಳೆ ಅಥವಾ ಲೇಟ್ ಆಗಿ ಬಿತ್ತಿದ್ದು ಬೆಳೆಗಳಲ್ಲಿ ಒಂದು ಕಸ ಬಂದಿತ್ತಂದ್ರೆ ತಾವು ಎಡೆಕುಂಟೆ ಮುಖಾಂತರ ಒಂದು ಕಸದ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಆಮೇಲೆ ಹಿಂಗಾರಿ ಜೋಳ, ಸೊ ಈ ಒಂದು ಹಿಂಗಾರು ಹಂಗಾಮ ಸ್ಟಾರ್ಟ್ ಆಗ್ತಾ ಇದೆ. ಹಿಂಗಾರಿನಲ್ಲಿ ಈ ಹಿಂಗಾರಿ ಜೋಳ ಆಗಲಿ ಅಥವಾ ಕಡಲೆಯನ್ನ ಬಿತ್ತುವ ಒಂದು ಸಮಯ. ಸೊ ಈ ಮುಂದಿನ ದಿನಗಳಲ್ಲಿ ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಇರುವುದರಿಂದ ತಾವು ಹಿಂಗಾರಿನ ಬೆಳೆಗಳಿಗೆ ಬಿತ್ತಲಿಕ್ಕೆ ತಮ್ಮ ಹೊಲಗಳನ್ನ ರೆಡಿ ಮಾಡಿ ಇಟ್ಕೊಳ್ಬಹುದು. ಅದು ಹಿಂಗಾರಿ ಜೋಳದಲ್ಲಿ ಏನಾಗುತ್ತೆ, ನಮಗೆ ಈ ಒಂದು ಕಳೆನಾಶಕ ಅನ್ನ ಯಾವ ರೀತಿ ಉಪಯೋಗ ಮಾಡ್ಬೇಕಪ್ಪ ಅಂತಂದ್ರೆ, ಪ್ರತಿ ಎಕರೆಗೆ 0.4 kg ಅಂದ್ರೆ 400 g ಅಟ್ರಾಜಿನ್ 50 WP ರೂಪದಲ್ಲಿ ಸಿಗುತ್ತೆ. ಈ ಕಳೆನಾಶಕವನ್ನು ನಾವು ಸುಮಾರು 300 L ನೀರಿನಲ್ಲಿ ಬೆರೆಸಿ ನಾವು ಮಾಡ್ಬೇಕು. ಬಿತ್ತಿದ ದಿವಸ ಅಥವಾ ಬಿತ್ತಿದ ಮರ ದಿವಸ ನಾವು ಇದನ್ನ ಸಿಂಪರಣೆ ಮಾಡಿದ್ರೆ ಜೋಳದಲ್ಲಿ ಕಳೆಗಳ ಸಂಖ್ಯೆಯನ್ನ ನಾವು ಕಡಿಮೆ ಮಾಡಬಹುದು. ಹಾಗೇನೇ ಈಗ ಗೋವಿನ ಜೋಳ ನಮಗೆ ಆಲ್ರೆಡಿ ತುಂಬಾ ಚೆನ್ನಾಗಿ ಬೆಳೆ ಇದೆ. ಸ್ವಲ್ಪ ಜಾಸ್ತಿ ಮಳೆ ಬಂದಿರೋದ್ರಿಂದ ಏನಾಗೈತೆ ಅಂದ್ರೆ ಸ್ವಲ್ಪ ಪೋಷಕಾಂಶಗಳ ಕೊರತೆಯು ಸಹ ಎದ್ದು ಕಂಡಿರಬಹುದು. ತಾವು ಮೇಲೆ ಗೊಬ್ಬರವಾಗಿ ಈ ಮೆಕ್ಕೆಜೋಳಕ್ಕೆ ಪ್ರತಿ ಎಕರೆಗೆ 25 kg ಯೂರಿಯಾ ಹಾಕ್ಬೇಕಾಗತ್ತೆ. ಇಲ್ಲಾಂದ್ರೆ ತಾವು ಸಿಂಪರಣೆ ಮಾಡೋದಾದ್ರೆ 1% ಯೂರಿಯಾ ಸಿಂಪರಣೆ ಸಹ ತಾವು ಮಾಡಬಹುದು. ಆಮೇಲೆ ಗೋವಿನ ಜೋಳದಲ್ಲಿ ಸರ್ವೇ ಸಾಮಾನ್ಯ ನಮ್ಗೆ ಏನ್ ಪ್ರಾಬ್ಲಮ್ ಅಪ್ಪ ಅಂದ್ರೆ, ಸೈನಿಕ ಹುಳುವಿನ ಬಾಧೆ ತುಂಬಾ ಜಾಸ್ತಿ ಇರತೈತೆ. ಸೊ ಅದಕ್ಕಾಗಿ ನಾವೇನ್ ಮಾಡಬೇಕು, ಹೆಕ್ಟರ್ಗೆ 10 ಮೋಹಕ ಬಲ್ಲೆಗಳನ್ನು ಅಳವಡಿಸಬೇಕು ಮತ್ತು 0.3 g ಇಮಾಮೆಕ್ಟಿನ್ ಪೆಂಜೈಟ್ 5 SG ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡ್ಬೇಕಾಗತ್ತೆ. ಆಮೇಲೆ ಈಗ ಸರ್ವೇ ಸಾಮಾನ್ಯವಾಗಿ ಹತ್ತಿ, ಸೊ ಹತ್ತಿಯಲ್ಲಿ ನಮಗೆ ಮೋಡ ಕವಿದ ವಾತಾವರಣ ತುಂತುರು ಮಳೆಯಿಂದ ಸ್ವಲ್ಪ ಹೂವು ಆಗ್ಲಿ ಅಥವಾ ಸಣ್ಣ ಸಣ್ಣ ಕಾಯ ಉದುರುವ ಒಂದು ಲಕ್ಷಣಗಳು ಕಂಡು ಬರ್ತಾ ಇದಾವೆ. ಅದಕ್ಕಾಗಿ ತಾವು ಏನ್ ಮಾಡ್ಬೇಕಂತಂದ್ರೆ, ಪ್ಲಾನೋಫಿಕ್ಸ್ ಅಂತ ಹೇಳ್ತೀವಿ ನಾವು, ಆ ಪ್ಲಾನೋಫಿಕ್ಸ್ ಅನ್ನ 0.25 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡ್ಬೇಕಾಗತ್ತೆ. ಆಮೇಲೆ ಹತ್ತಿಯಲ್ಲಿ ಈ ವರ್ಷ ಸರ್ವೇ ಸಾಮಾನ್ಯವಾಗಿ ನಮ್ಗೆ ಏನ್ ಪ್ರಾಬ್ಲಮ್ ಕಾಣಿಸ್ತಾ ಇದೆ ಅಂದ್ರೆ, ಈಗ ಥ್ರಿಪ್ಸ್ ನುಸಿ ಒಂದು ಬಾಧೆಯಿಂದ ಟೊಬ್ಯಾಕೋ ಸ್ಟ್ರೈಕ್ ನಂಜಾಣು ರೋಗ ಅಂತ ಕಂಡು ಬರ್ತಾ ಇದೆ. ಅಲ್ಲಿ ಈ ಥ್ರಿಪ್ಸ್ ನುಸಿ ಎಲ್ಲೆಲ್ಲಿ ಜಾಸ್ತಿ ಆಗಿದೆ, ಥ್ರಿಪ್ಸ್ ನುಸಿಯನ್ನ ನಂಜಾಣು ರೋಗವನ್ನು ಹರಡಿಸ್ತಾ ಇದೆ. ಸೊ ಇದರ ಒಂದು ಹತೋಟಿಗಾಗಿ ನಾವು ಏನ್ ಸಿಂಪರಣೆ ಮಾಡ್ಬೇಕಪ್ಪ ಅಂತಂದ್ರೆ, 1 ml ಪೈರಿ ಪ್ರಾಕ್ಸಿಫೆನ್ 5% ರೂಪದಲ್ಲಿರ್ತದೆ ಪ್ಲಸ್ ಡೈಪೆಂಥುರಾನ್ 25 SC ರೂಪದಲ್ಲಿರ್ತದೆ. ಅಂದ್ರೆ ಇವೆರಡು ಪೈರಿ ಪ್ರಾಕ್ಸಿಪಾನ್ ಮತ್ತು ಡೈಪೆಂಥುರಾನ್ ಎರಡು ಕೂಡಿರೋ ಒಂದು ಕೆಮಿಕಲ್ ಸಿಗ್ತಾ ಇದೆ ಮಾರುಕಟ್ಟೆಯಲ್ಲಿ. ಆದ ಕೆಮಿಕಲ್ ಅನ್ನ 1 ml ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ತಾವು ಸಿಂಪರಣೆ ಮಾಡ್ಬೇಕಾಗತ್ತೆ. ಸೊ ಇದು ಮಾಡುವುದರಿಂದ ನಾವು ಥ್ರಿಪ್ಸ್ ನುಸಿಯನ್ನ ಹತೋಟಿ ಮಾಡಿ ನಂಜಾಣು ರೋಗ ಬರದಂತೆ ಕಾಪಾಡಿಕೊಳ್ಳಬಹುದು. ಆಮೇಲೆ ಇನ್ನೊಂದೇನು ಸಿಂಪರಣೆ ಮಾಡ್ಬೇಕಂತಂದ್ರೆ, ಥ್ರಿಪ್ಸ್ ನುಸಿಗಾಗಿ 0.5 ml ಥೈಮೆಥಾಕ್ಸಾಮ್ ಅಂತ ಹೇಳ್ತೇವೆ, 75% SG ರೂಪದಲ್ಲಿ ಇರ್ತದೆ. ಅದನ್ನು ಸಹ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಈ ಒಂದು ಹತ್ತಿ ಬೆಳೆಯಲ್ಲಿ ಸಿಂಪರಣೆ ಮಾಡ್ಬೇಕು. ಆಮೇಲೆ ಹತ್ತಿಯಲ್ಲಿ ಬೇರುಕೊಳೆ ರೋಗ, ಜಾಸ್ತಿ ಮಳೆ ನಿಂತು ಮಳೆ ಬಂದು ಈ ಬೇರುಕೊಳೆ ರೋಗ ಎಲ್ಲೇನ ಕಾಣಿಸ್ಕೊಂಡಿದೆಯಪ್ಪ ಅಂತಂದ್ರೆ, ಅದಕ್ಕೆ 2 g ಪ್ರೊಪೊಕ್ಯುನಾಜೋಲ್ ಅಂತ ಹೇಳ್ತೀವಿ, 25 EC ರೂಪದಲ್ಲಿರುತ್ತೆ. ಇಲ್ಲಾಂದ್ರೆ ಕಾರ್ಬನ್ ಡೈಜಿಬ್ ಅನ್ನ ನಾವು ಸಿಂಪರಣೆ ಮಾಡ್ಬೇಕು. ಸಿಂಪರಣೆ ಅಂತಂದ್ರೇನು, ಬುಡಕ್ಕೆ, ಆ ಗಿಡದ ಬುಡಕ್ಕೆ ನಾವು ಹಾಕ್ಬೇಕಾಗತ್ತೆ. ಮುಂದಿನ ನಾಜಲ್ ತೆಗೆದು ಸಾಲಾಗಿ ಬುಡಕ್ಕೆ ಹಾಕಿದ್ರೆ ಈ ಬೇರುಕೊಳೆ ರೋಗವನ್ನು ನಾವು ಹತೋಟಿ ಮಾಡಬಹುದು. ಆಮೇಲೆ ಈಗ ಹತ್ತಿ ಬೆಳೆಗೆ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಏನ್ ಹೇಳ್ಬೇಕಂತಂದ್ರೆ, ಮೆಗ್ನೀಷಿಯಂ ಸಲ್ಫೇಟ್ ಅನ್ನ ಸಿಂಪರಣೆ ಮಾಡ್ಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ, ಕೆಂಪು ರೋಗ ಮತ್ತು ಇಟ್ಟಂಗಿ ರೋಗ ಅಂತ ಏನ್ ಹೇಳ್ತೀವಲ್ಲ ನಾವು, ಅದು ಒಂದು ಸರ್ವೇ ಸಾಮಾನ್ಯಗೆ ಬರ್ತಾ ಇರುತ್ತೆ ಈ ಒಂದು ಹಂತದಲ್ಲಿ. ಅದಕ್ಕಾಗಿ 10 g ಮೆಗ್ನೀಷಿಯಂ ಸಲ್ಫೇಟ್ ಮತ್ತು 10 g ನೈಂಟಿನಾಲ್ ಅಂತ ಹೇಳ್ತೀವಿ, ಇದನ್ನ ನಾವು 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡ್ಬೇಕು. ಈ ಸಿಂಪರಣೆಯನ್ನ ನಾವು 3 ರಿಪೀಟ್ ಮಾಡ್ಬೇಕು, ಒಂದು ಹೂವಾಡುವ ಹಂತದಲ್ಲಿ, ಕಾಯಿ ಕಟ್ಟುವ ಹಂತದಲ್ಲಿ ಮತ್ತು ಕಾಯಿ ಬಲಿಯುವ ಹಂತದಲ್ಲಿ 3 ತಾವು ಈ ಸಿಂಪರಣೆಯನ್ನ ಕೈಗೊಂಡ್ರೆ ನಮ್ಗೆ ಉತ್ತಮವಾದ ಹತ್ತಿ ಬೆಳೆ ಬರಲು ಸಾಧ್ಯವಾಗುತ್ತೆ. ಆಮೇಲೆ ಸಿಂಗದಲ್ಲಿ ಎಲೆ ತಿನ್ನುವ ಕೀಟ ಏನು ಬಾಧೆ ಏನಾದ್ರೆ ಕಂಡು ಬಂದ್ರೆ ಅದಕ್ಕೆ 0.2 ಗ್ರಾಂ ಇಮಾಮೆಕ್ಟಿನ್ ಬಂಜೆಟ್ ಅನ್ನ ಸಿಂಪರಣೆ ಮಾಡಿದ್ರೆ, ಆಮೇಲೆ ಸ್ಪೋಡಾಪ್ಟ್ರಾ ಕೀಟ ಅಂತ ಬರುತ್ತೆ